ಯೋಜನೆಗಳ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ರೈತರು ಅದರ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಬಂದು ಅದರಲ್ಲಿ ಭಾಗಿಯಾಗಲಿಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಆಂದೋಲನ ಕಾರ್ಯಕ್ರಮ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ. ಅಂದರೆ ರೈತರ ಸಹಭಾಗಿತ್ವದಲ್ಲಿ ಯೋಜನೆಗಳ ಸದುಪಯೋಗ ಪಡ್ಕೊಳ್ಳಿಕ್ಕೆ ಒಂದು ಆಂದೋಲನ ಅಂತೇಳಿ ನಾವು ಇದಕ್ಕೆ ಹೇಳ್ಬೋದು. ಇದೇ 25ನೇ ತಾರೀಕು ನಂತರ ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳು ರೈತರಿಗಾಗಿ, ಮತ್ತು ಏನು ನಾವು CSC ಅಂತ ಹೇಳ್ತೀವಿ, ಕಾಮನ್ ಸರ್ವಿಸ್ ಸೆಂಟರ್ಗಳ ಮುಖಾಂತರ ವಿವಿಧ ಕಾರ್ಯಕ್ರಮಗಳು ವೆಬಿನಾರ್ ಮುಖಾಂತರ ಇರ್ಬೋದು, ಫಿಸಿಕಲ್ ಮೋಡ್ನಲ್ಲಿರ್ಬೋದು, ಅಥವಾ ವಿಚಾರ ಸಂಕಿರಣಗಳು, ವಿವಿಧ ಯೋಜನೆಗಳ ಬಗ್ಗೆ ತಿಳುವಳಿಕೆ ಕರಪತ್ರಗಳನ್ನು ಕೊಡೋದು, ಪಾಂಪ್ಲೆಟ್ಗಳನ್ನು, ಮತ್ತು ಬೇರೆ ಬೇರೆ ವಿಚಾರದ ಮುಖಾಂತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ರೈತರಿಗೆ ಮಾಹಿತಿಯನ್ನು ಮುಟ್ಟಿಸ್ತಕ್ಕಂಥ ಒಂದು ಆಂದೋಲನ ರೂಪದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ 25ನೇ ತಾರೀಕು ವಿವಿಧ ಒಂದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಿದ್ದಾವೆ. 25ರಂದು ಫಿಶರೀಸ್ ಡಿಪಾರ್ಟ್ಮೆಂಟ್ ಅಂದರೆ ಮೀನು ಕೃಷಿ ಇಲಾಖೆಯ ವತಿಯಿಂದ ಯೋಜನೆಗಳ ಒಂದು ಪರಿಚಯವನ್ನು ಕೊಡ್ತಕ್ಕಂಥದ್ದು ವೆಬಿನೇರ್ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ, ಅಂದರೆ ಮೀನುಗಾರಿಕೆ ಇಲಾಖೆಯಲ್ಲಿ ಏನೇನು ಒಂದು ಯೋಜನೆಗಳಿದ್ದಾವೆ ಅದೆಲ್ಲ ರೈತರಿಗೆ ತಿಳುವಳಿಕೆ ಮಾಡಿಕೊಡ್ತಕ್ಕಂಥದ್ದು, ಒಟ್ಟಾರೆ ಕಮ್ಯುನಿಟಿ ಸರ್ವಿಸ್ ಸೆಂಟರ್ಗಳ ಮುಖಾಂತರ ಸುಮಾರು 2000 ಅವೇರ್ನೆಸ್ ಕ್ಯಾಂಪ್ಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಇಲ್ಲಿ ಮುಖ್ಯವಾಗಿ ಮೀನುಗಾರಿಕೆ ಇಲಾಖೆ ಮತ್ತು ಆಹಾರ ಸಂಸ್ಕರಣಾ ಇಲಾಖೆ, ಪಶುಸಂಗೋಪನಾ ಇಲಾಖೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಆಯಾ ಒಂದು ಇಲಾಖೆಯ ಯೋಜನೆಗಳು, ವಿಶೇಷವಾಗಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ 26ನೇ ತಾರೀಕು ಕೃಷಿ ಮೇಳ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಆಶ್ರಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಲವಾರು ಕಾರ್ಯಕ್ರಮಗಳಂದರೆ ವಿಶೇಷವಾಗಿ ಕೃಷಿ ಮೇಳ ಮತ್ತು ತಜ್ಞರಿಂದ ವಿಚಾರ ವಿನಿಮಯ ಹಂಚಿಕೆ ಕಾರ್ಯಕ್ರಮ, ರೈತರು ಭಾಗವಹಿಸಿ ಸರ್ಕಾರದ ಯೋಜನೆಗಳ ಒಂದು ಸದುಪಯೋಗವನ್ನು ಪಡ್ಕೊಳ್ಳೋಕ್ಕೆ ಅವರಿಗೆ ಮನ ಪರಿವರ್ತನೆ ಮಾಡೋದು ಮತ್ತು ಅವರಿಗೆ ಯೋಜನೆಗಳ ಬಗ್ಗೆ ತಿಳುವಳಿಕೆಯನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ 26ರಂದು ವಿವಿಧ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ದೇಶಾದ್ಯಂತ ನಡೀತಾ ಇದೆ. ಅದೇ ರೀತಿ 27ನೇ ತಾರೀಕು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ದೇಶಾದ್ಯಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಒಂದು ವೆಬಿನಾರ್ ಮುಖಾಂತರ ಇನಾಗ್ರೇಷನ್ ಮಾಡಿ, ಕಾಮನ್ ಸರ್ವಿಸ್ ಸೆಂಟರ್ಗಳ ಮುಖಾಂತರ ಈ ಒಂದು ಫಸಲ್ ಬಿಮಾ ಯೋಜನೆ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವರು ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತಾ ಇದ್ದಾರೆ ಅವತ್ತು 27ರಂದು. ಇನ್ನು 28ನೇ ತಾರೀಕಿನಂದು ICR ಇನ್ಸ್ಟಿಟ್ಯೂಟ್ಗಳು, ಅಂದರೆ ಎಲ್ಲೆಲ್ಲಿ ಒಂದು ICR ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ರೈತರು ಯಾವ್ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು, ಯಾವ್ಯಾವ ರೀತಿ ಪ್ರಾಣಿ ಸಾಕಾಣಿಕೆಯನ್ನು ಮಾಡಬೇಕು, ಜೊತೆಗೆ ರೈತರಿಗೆ ಏನೇನು ಲವ್ಲಿಹುಡ್ ಮಷಿನ್ಗಳು ಅಂದರೆ ಜೀವನ ಉಪಾಯ ಮಾರ್ಗಗಳು ಏನೇನಿದ್ದಾವೆ, ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಗಳಿದ್ದಾವೆ, ಮತ್ತು ವಿಶೇಷವಾಗಿ ರೈತರು ಹೇಗೆ ಮೆಕ್ಯನೈಸೇಷನ್ನ ಮಾಡೋದ್ರ ಮುಖಾಂತರ ಕೃಷಿಯಲ್ಲಿ ಹೆಚ್ಚು ಆದಾಯವನ್ನು ಪಡಿಬೋದು, ಬೇರೆ ಬೇರೆ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಇವುಗಳ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ವಿವಿಧ ಒಂದು ICR ಇನ್ಸ್ಟಿಟ್ಯೂಟ್ಗಳಲ್ಲಿ ಕಾರ್ಯಕ್ರಮಗಳು ದೇಶಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಅದೇ ರೀತಿ 29ನೇ ತಾರೀಕು ವರ್ಚುವಲ್ ಮೋಡ್ದಲ್ಲಿ 75 ಪೊಟೆನ್ಷಿಯಲ್ ಎಕನಾಮಿಕ್ ಆಕ್ಟಿವಿಟಿಗಳು ಅಂದರೆ ವರ್ಚುವಲ್ ಮೋಡಲ್ಲಿ ನಡೀತಾ ಇದೆ ಇದು, ಅಂದರೆ ಆರ್ಥಿಕ ಚಟುವಟಿಕೆಗಳು ಏನೇನು ರೈತರು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಹಲವಾರು FEOಗಳು, RICMCಗಳು, ICMO ಮತ್ತು NCCT ಇವೆಲ್ಲ ವೆಬಿನಾರ್ ಮುಖಾಂತರ ರೈತರಿಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದಾವೆ. ಅದೇ ರೀತಿ 30ನೇ ತಾರೀಕು ಆತ್ಮನಿರ್ಭರ ಭಾರತ ಬಗ್ಗೆ 25 ಆಯ್ಕೆ ಮಾಡಿದಂಥ ಸ್ಥಳಗಳಲ್ಲಿ ಫಾರ್ಮರ್ಸ್ ಎಂಟರ್ಪ್ರಿನರ್ಸ್ ಏನೇನಿದ್ದಾರೆ, ಏನೇನು ಮಾಡ್ಕೊಂಡು ರೈತರು ಎಂಟರ್ಪ್ರಿನರ್ಸ್ ಆಗಿ ಮುಂದೆ ಬಂದಿದ್ದಾರೆ, ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಡೀತಾ ಇದೆ. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಎನಿಮಲ್ ಹಸ್ಬೆಂಡ್ರಿ ಮತ್ತು ಡೈರಿ ಒಂದು ಯೂನಿಟ್ಟು ಅಥವಾ ಫಿಶರೀಸ್ ಯೂನಿಟ್ಗಳು ಎಲ್ಲೆಲ್ಲಿದ್ದಾವೆ ಅವರು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೋತಾ ಇದ್ದಾರೆ. ಒಟ್ಟಾರೆ ಸಾಕಷ್ಟು ಯೋಜನೆಗಳು ಭಾರತ ಸರ್ಕಾರ ರೈತರಿಗಾಗಿ ತರ್ತಾ ಇದೆ. ಮುಖ್ಯವಾಗಿ ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು, ಕಿಸಾನ್ ಮಾನ್ಧನ್ ಯೋಜನೆ ಇರ್ಬೋದು, ರೈತರ ಉತ್ಪಾದಕ ಕಂಪ್ನಿಗಳಿರ್ಬೋದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಆತ್ಮನಿರ್ಭರ ಭಾರತ ಇರ್ಬೋದು, ಆಮೇಲೆ ಸಹಕಾರದಿಂದ ಸಮೃದ್ಧಿ ಅಂತಕ್ಕಂಥ ಒಂದು ಯೋಜನೆ ಇದೆ, ಅದರ ಮುಖಾಂತರ ರೈತರಿಗೆ ಸಹಕಾರ ಸಂಘಗಳ ಮುಖಾಂತರ ಏನೆಲ್ಲ ಸೌಲಭ್ಯಗಳು ಸಿಗ್ತದೆ ಅಂತಕ್ಕಂಥ ಒಂದು ಮಾಹಿತಿ ಇರ್ಬೋದು, ವಿಶೇಷವಾಗಿ ರೈತರಿಗೆ ಯಾವ್ಯಾವ ರೀತಿಯ ಒಂದು ಬೆಳೆ ಸಾಲಗಳು ಸಿಗ್ತಾ ಇದ್ದಾವೆ, ಎಲ್ಲೆಲ್ಲಿ ರೈತರು ಸ್ಟಾರ್ಟಪ್ಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲತೆಗಳಿದ್ದಾವೆ, ಕೃಷಿಯಲ್ಲಿ ಯುವಕರು ಯಾವ ರೀತಿ ಭಾಗವಹಿಸ್ಬೋದು, ಡಿಜಿಟಲ್ ಅಗ್ರಿಕಲ್ಚರು ಮತ್ತು ಜೊತೆಗೆ ಹೈಟೆಕ್ ಅಗ್ರಿಕಲ್ಚರ್ ಜೊತೆಗೇ ರೈತರು ಅಥವಾ ಪ್ರೈವೇಟ್ ಕಂಪ್ನಿಯವರು ಎಲ್ಲೆಲ್ಲಿ ಕೃಷಿಯಲ್ಲಿ ಬಂಡವಾಳವನ್ನು ಹೂಡಲಿಕ್ಕೆ ಅವಕಾಶಗಳಿದ್ದಾವೆ, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ವಿಶೇಷವಾಗಿ ಕೃಷಿಯ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಖಾಸಗಿ ಕಂಪ್ನಿಗಳು ಎಲ್ಲೆಲ್ಲಿ ಬಂಡವಾಳವನ್ನು ಹೂಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಹಲವಾರು ವಿಚಾರಗಳು ಕೃಷಿಯಲ್ಲಿ ಡ್ರೋನ್ ಬಳಕೆ ಇರ್ಬೋದು, ಕೃಷಿಯಲ್ಲಿ ಸುಧಾರಿತಂಥ ಯಂತ್ರೋಪಕರಣಗಳ ಬಳಕೆ ಇರ್ಬೋದು, ಹೀಗೆ ಹತ್ತು ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ, ರೈತರ ಒಂದು ಉತ್ಪಾದನೆಯನ್ನು ದ್ವಿಗುಣ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ತಂದಿದೆ. ಈ ಯೋಜನೆಗಳ ಮಾಹಿತಿಯನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಏನು ಕ್ಯಾಂಪೇನ್ ಮಾದರಿಯಲ್ಲಿ ನಡೀತಾ ಇದೆ. 25ರಿಂದ 30ನೇ ತಾರೀಕಿನವರೆಗೆ ರೈತ ಬಾಂಧವರು ಆಯಾ ಒಂದು ಭಾಗದಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಏನು ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅಂತ ವಿಚಾರವನ್ನು ತಿಳ್ಕೊಂಡು ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದರ ಒಂದು ಸದುಪಯೋಗವನ್ನು ಪಡ್ಕೊಂಡ್ರೆ ಖಂಡಿತ ರೈತರಿಗೂ ಒಳ್ಳೆಯದಾಗತ್ತೆ, ಇಲಾಖೆಯವರು ಮಾಡಿದ್ದಕ್ಕೆ ಸಾರ್ಥಕವಾಗತ್ತೆ ಅಂತ ಹೇಳೋಣ. ರೈತರು ಏನು 25ರಿಂದ 30ವರೆಗೆ ನಡೀತಾ ಇದೆ, ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಂದರೆ ರೈತರ ಸಹಭಾಗಿತ್ವದಲ್ಲಿ ವಿವಿಧ ಯೋಜನೆಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಆಂದೋಲನ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲ ರೈತರು ಭಾಗಿಯಾಗಿ ವಿಶೇಷವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಅವರ ಕೃಷಿಯನ್ನು ಸುಧಾರಣೆ ಮಾಡಿಕೊಳ್ಳುವತ್ತ ಮುಂದೋಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ರೈತ ಬಾಂಧವರಲ್ಲಿ ನನ್ನ ಒಂದು ಮನವಿ. ಇದುವರೆಗೆ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ, ರೈತರ ಸಹಭಾಗಿತ್ವದಲ್ಲಿ ವಿವಿಧ ಯೋಜನೆಗಳ ತಿಳುವಳಿಕೆ ಆಂದೋಲನ ಕುರಿತು ಮಾಹಿತಿಯನ್ನು ಕೇಳಿದ್ರಿ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ. ಈಗ ಕೇಳಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಭಿಯಾನದ ಅಂಗವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಸಂವಾದ. ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಶ್ರೀ ಬಾಬು ಬಳಗಾನೂರ್ ಅವರಿಂದ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ಯಾರಿಗೆ ಕೊಡ್ತಾರೆ ಇದನ್ನ, ಕಿಸಾನ್ ಕ್ರೆಡಿಟ್ ಕಾರ್ಡ್ದಿಂದ ರೈತರಿಗೆ ಏನು ಉಪಯೋಗ ಇದೆ, ಯಾವ ಬ್ಯಾಂಕ್ಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಗ್ತದೆ ಅಂತಕ್ಕಂಥ ಹಲವಾರು ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ರಾಯಚೂರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆದಂಥ ಶ್ರೀ ಬಾಬು ಬಳಗಾನೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಬಾಬು ಬಳಗಾನೂರ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲೇದಾಗಿ ಭಾಳಷ್ಟು ಜನ ಕೇಳ್ತಿರ್ತಾರೆ ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತೇಳಿ. ಏನಿದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದರೆ, ಈಗ ಸಾಮಾನ್ಯವಾಗಿ ಖಾಸಗಿ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡನ್ನು ಕೊಡ್ತಿರ್ತಾರೆ ಬೇರೆ ಬೇರೆ ಪರ್ಚೇಸ್ ಮಾಡಲಿಕ್ಕೆ, ಅದೇ ಥರ ಕಾರ್ಡ್ ಅಂತೀರಾ, ಇದು ಹೇಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ರೈತರಿಗಾಗಿ ಕೊಡುವಂಥ ಈ ಕಾರ್ಡ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ರೈತರಿಗೆ ಸಾಲದ ರೂಪದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕೊಡ್ತಾರೆ. ಭಾರತ ಸರ್ಕಾರ ದೇಶದ ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಪರಿಚಯಿಸಿದ್ದು ಕೇಂದ್ರ ಸರ್ಕಾರ ತಂತಿದೆ. ಹೌದು. ಆಮೇಲೆ ಕೈಗೆಟುವ ದರದಲ್ಲಿ ಅಂದ್ರೆ ಕಡಿಮೆ ಬಡ್ಡಿಯಲ್ಲಿ ಇದು ಸಹಕಾರಿಯಾಗಿದೆ. ಕಡಿಮೆ ಬಡ್ಡಿ ಅಂದ್ರೆ ಎಷ್ಟು ಬಡ್ಡಿ ಇರುತ್ತೆ ಇಲ್ಲಿ? ನಾರ್ಮಲ್ 7% ಇರ್ತದೆ ಸರ್. 7%. ಆಮೇಲೆ 1 ವರ್ಷದೊಳಗೆ ಕಟ್ಟಿದ್ರೆ 3% ರಿಯಾಯಿತಿ, ಅಂದ್ರೆ 4% ಅವ್ರು ಕಟ್ಟಬೇಕು. 4% ಅಂದ್ರೆ ವರ್ಷಕ್ಕೆ 100 ರೂಪಾಯಿಗೆ ಬರೀ 33 ಪೈಸೆ ಕಟ್ಟಿ ಸಾಕು. ಅಂದ್ರೆ ರೈತರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೋಬೇಕಾಗಿತ್ತಂದ್ರೆ ಇದೇನು ಕಾರ್ಡ್ ರೂಪದಲ್ಲಿ ರೈತರಿಗೆ ಕೊಡ್ತಾರ? ಒಂದು ನಮ್ದೇನು ಡೆಬಿಟ್ ಕಾರ್ಡ್ ಇರ್ತಲ್ಲ ಆತರ ಒಂದು ಕಾರ್ಡ್ ಕೊಡ್ತಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವರು ಬ್ಯಾಂಕ್ ಅಲ್ಲಿ ಏನೇನು ಅಕೌಂಟ್ ತೆಗಿಬೇಕಾದ್ರೆ ಏನೇನು ಕೊಡ್ಬೇಕಾಗತ್ತೆ ಇಲ್ಲಿ? ಅವರು ರೈತರು ಅಂತ ಭೂಮಿದು ಪಾಣಿ ಅಂತ ಐತಲ್ಲ, ಆಮೇಲೆ ವಾಸ ದೃಢೀಕರಣ ಪತ್ರ ಎರಡು ಫೋಟೋ ಕೊಟ್ಟರೆ ಸಾಕು. ಕೊಟ್ಟು ಬ್ಯಾಂಕ್ ಅಲ್ಲಿ ಖಾತೆಯನ್ನು ತೆಗಿಬೇಕು. ಆಮೇಲೆ ಎಷ್ಟು ಎಕರೆ ಇರ್ತದೆ ಅದ್ರ ಮೇಲೆ, 1 ಎಕರೆಗೆ ಒಂದು ಫಿಕ್ಸ್ ಮಾಡಿರ್ತಾರ, ಪ್ಯಾಡ್ ಇದ್ರೆ 1 ರೇಟು, ಕಾಟನ್ ಇದ್ರೆ 1 ರೇಟು, ಆ ರೀತಿ. ಆಮೇಲೆ ಎನಿಮಲೈಜ್ಮೆಂಟ್ ಇದ್ರೆ 1+1 ಕ್ರಾಸ್ ಬೀಡ್ ಇದ್ರೆ 14,000 ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾರೆ ಅವ್ರು. 1 ವರ್ಷ ಕಟ್ಟಿ ಮತ್ತೆ 3 ವರ್ಷ. ಈಗ ನಾನು 1 ಎಕರೆ ಭತ್ತ ಬೆಳೆಯುವಂತ ರೈತ, ನಂದು 10 ಎಕರೆ ಇದೆ, ನಂದು ಬೇರೆ ಏನಿಲ್ಲ, 10 ಎಕರೆ ಭತ್ತ ಇದೆ, ಮನೆಯಲ್ಲಿ 4 ಆಕಳುಗಳಿದ್ದಾವೆ. 10 ಎಕರೆ ಭತ್ತ ಇದೆ ನಂದು, ನಾನು ಎಷ್ಟಕ್ಕೆ ಎಲಿಜಿಬಲ್ ಇರ್ತೀನಿ ಆ ಕಾರ್ಡ್ ಅಲ್ಲಿ, ಎಷ್ಟು ಅಮೌಂಟ್ ಅನ್ನ ತಕೋಬಹುದು, ಡ್ರಾ ಮಾಡ್ಕೋಬಹುದು? ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಓನ್ಲಿ 3 ಲಕ್ಷದವರೆಗೆ ಇರ್ತದೆ. 3 ಲಕ್ಷ ಮ್ಯಾಕ್ಸಿಮಮ್ ಅಷ್ಟೇ. ನಿಮಗೆ ಜಾಸ್ತಿ ಲೋನ್ ಕೊಡ್ತಾರ ಅಂದ್ರೆ ಇದು ಕನ್ಸೆಷನ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಇರಲ್ಲ, 7% ನಾರ್ಮಲ್ ರೇಟ್ ನಲ್ಲಿ ಇರ್ತದೆ. ನಾರ್ಮಲ್ ರೇಟ್ ಅಲ್ಲಿ ಕೊಡ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ 3 ಲಕ್ಷ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ. ಈಗ ಬ್ಯಾಂಕ್ ನವರು ಕಾರ್ಡ್ ಅನ್ನ ಕೊಡ್ತಾರೆ ನನಗೆ, ಕೊಟ್ಟ ಮೇಲೆ ಆ ಕಾರ್ಡ್ ಅನ್ನ ಯಾವ ರೀತಿ ಉಪಯೋಗ ಮಾಡ್ಬೇಕು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ? ರೈತರು ತಮಗೆ ಬೀಜ ಬೇಕಾದ್ರೆ ಬೀಜದ ಅಂಗಡಿಯಲ್ಲಿ ಉಪಯೋಗ ಮಾಡಬಹುದು, ಆಮೇಲೆ ಕೀಟನಾಶಕ ಬೇಕಾಗುತ್ತೆ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಆಮೇಲೆ ಅರ್ಜೆಂಟ್ ಗೆ ರೊಕ್ಕ ಬೇಕಾಗಿತ್ತು ಆ ಕೂಡ ATM ನಲ್ಲಿ ಕೂಡ ಹೋದ್ರೆ ಅವರಿಗೆ ರೊಕ್ಕ ಕೂಡ ತೆಗಿಬಹುದು ಅದರಲ್ಲಿ. ಸೌಲತ್ತಿದೆ ಅಂದ್ರೆ ಇದು ಒಂಥರ ಕ್ರಾಪ್ ಲೋನ್ ಕೊಟ್ಟಾಗೆ. ಹೌದು. ಕ್ರಾಪ್ ಲೋನ್ ಅಂದ್ರೆ ಆ ಕಾರ್ಡ್ ಅಲ್ಲಿ ಅಮೌಂಟ್ ಇರುತ್ತೆ, ಅಮೌಂಟ್ ಅನ್ನ ನೀವು ಬೇಕಾದಾಗ ಬಳಸಬಹುದು, ಆ ತರ ಇರುತ್ತೆ. ಅನ್ನೆಸರಿ ಖರ್ಚು ಮಾಡಬಾರ್ದಂತ ಉದ್ದೇಶದಿಂದ ಅವ್ರಿಗೆ ಬೇಕಿದ್ದಾಗ ಅಷ್ಟೇ ಖರ್ಚು ಮಾಡ್ಬೇಕಾದ್ರೆ. ಅಂದ್ರೆ ಈಗ ಏನ್ ಮಾಡ್ತಾರೆ, ಕ್ರಾಪ್ ಲೋನ್ ಮೊದಲು ಕಿಸಾನ್ ಕಾರ್ಡ್ ಇಲ್ಲದಾಗ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಒಮ್ಮೆ ತಕೊಂಡ್ಬಿಡಿದ್ರು ದುಡ್ಡನ್ನ, 3 ಲಕ್ಷ ರೂಪಾಯಿ ಇದ್ರೆ 3 ಲಕ್ಷ ಒಮ್ಮೆ ತಕೊಂಡ್ಬಿಟ್ಟು ಬಳಸಿ ಬಿಡ್ತಾ ಇದ್ರು. ಹೌದು. ಅವಾಗ 3 ಲಕ್ಷಕ್ಕೆ ಅವಾಗ ತಕ್ಕೊಂಡ್ ದಿವಸದಿಂದ ಬಡ್ಡಿ ಚಾಲು ಆಗಿಬಿಡ್ತಿತ್ತು. ಹೌದು. ಆದರೆ ಕ್ರೆಡಿಟ್ ಕಾರ್ಡಲ್ಲಿ ಹೇಗಿರುತ್ತೆ? ಕ್ರೆಡಿಟ್ ಕಾರ್ಡ್ ಅಂದರೆ ಇವತ್ತು 100,000 ಡ್ರಾ ಮಾಡಿದ್ರೆ ಇವತ್ತಿಂದ 100,000 ಅಷ್ಟೇ ಬಡ್ಡಿ, ಉಳಿದ 2,00,000 ಇರೋದಿಲ್ಲ, ಇರೋದಿಲ್ಲ. ಆಮೇಲೆ 1 ತಿಂಗಳು ಬಿಟ್ಟು ಮತ್ತೆ 100,000 ತೆಗೆದ್ರೆ ಅವತ್ತಿಂದ ಮತ್ತೆ 100,000 ಪ್ಲಸ್ 100,000 ಅವತ್ ಅಲ್ಲಿಂದ 2,00,000 ಬಡ್ಡಿ, ಹಿಂಗೆ ಆ ರೀತಿ ಇರ್ತದೆ. ಈಗ ರೈತ ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಬ್ಯಾಂಕ್ನವರು ಯಾವ ಬ್ಯಾಂಕ್ನವ್ರು ಕೊಡ್ತಾರೆ? ಆಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು, ಸೊಸೈಟಿಗಳು, ಡಿ ಸಿ ಸಿ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್ಗಳು ಎಲ್ಲರೂ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್. ಹೇಗೆ ಅನಿಸ್ತದೆ ನಮ್ಮ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಕಿಸಾನ್ ಕಾರ್ಡ್ ತಗೊಂಡಿದಾರಂತೀರಾ? ಹೇಗೆ ಚೆನ್ನಾಗಿ ತಗೊಂಡಾರ? ನಮ್ಮಲ್ಲಿ ಇಲ್ಲಿವರೆಗೆ ಅಂದರೆ 1 ಏಪ್ರಿಲಿಂದ ಜೂನ್ವರೆಗೆ 55,877 ರೈತರಿಗೆ ನಾವು ಸಾಲ ಕೊಟ್ಟಿದ್ವಿ, 835 ಕೋಟಿ. ಅಂದರೆ ಟೋಟಲ್ ಔಟ್ ಸ್ಟ್ಯಾಂಡಿಂಗ್ 306,839 ರೈತರಿಗೆ ಸಾಲ ಕೊಟ್ಟಿದ್ದೆ ಇದೆ ಜೂನ್ವರೆಗೆ. ಅಂದರೆ 5,779 ಕೋಟಿಯನ್ನು ರಿಲೀಸ್ ಮಾಡಿದ್ವಿ ಆಲ್ ಬ್ಯಾಂಕ್ಸ್. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡ್ಕೊಂಡ ರೈತ ತಾವು ಹೇಳಿದ್ರಿ ಈ ಕಾರ್ಡಲ್ಲಿ 300,000 ಲಿಮಿಟ್ ಇರುತ್ತೆ ಅಂತಕ್ಕಂಥ ವಿಚಾರ. ಅವಾಗೆ ಒಂದೇಳೆ 300,000 ಖರ್ಚುಗಳು ಜಾಸ್ತಿ ಬಂದಾಗ ದುಡ್ಡು ಬೇಕಾಗತ್ತಂದ್ರೆ ಏನ್ ಮಾಡ್ಬೇಕು? ಅವಾಗ ನಾರ್ಮಲ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಜಾಸ್ತಿ ಕೊಡ್ತಾರೆ. ಆ ಕಾರ್ಡಿಂದ ತಕೋಬಹುದಾ? ಆ ತಕೊಂಡಾಗಿಲ್ಲ, ಬೇರೆ ಲಿಮಿಟ್ ಡ್ರಾ ಮಾಡ್ಬೇಕು ಅವರು. ಬೇರೆ ಲಿಮಿಟ್ ಇಂದ ಬ್ಯಾಂಕ್ ಇಂದ ಡ್ರಾ ಮಾಡ್ಕೋಬಹುದು. ಈಗ ಸಪೋಸ್ ನನಗೆ ಕ್ರಾಪ್ ಲೋನ್ ಒಂದು 10,00,000 ಕ್ರಾಪ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ, 10,00,000 ಕ್ರಾಪ್ ಲೋನ್ ಸ್ಯಾಂಕ್ಷನ್ ಆದಾಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ನನಗೆ ಕೊಡ್ತೀರಿ ಬ್ಯಾಂಕಿನವರು, ನಾನು ಆ ಕ್ರೆಡಿಟ್ ಕಾರ್ಡಲ್ಲಿ 300,000 ಲಿಮಿಟ್ ಅವರಿಗೆ ಮಾತ್ರ ಬಳಸಬಹುದು? 300,000 ನಾರ್ಮಲ್ ರೇಟ್ 7% ಇದೆಲ್ಲ, ಆ ರೇಟ್ ಹೆಚ್ಚಿಗೆ ಡ್ರಾ ಮಾಡಿದ್ರೆ ನಾರ್ಮಲ್ ರೇಟ್. ನೀವು ಬ್ಯಾಂಕ್ ಇಂದ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ, 10,00,000 ಲೋನ್ ಅನ್ನು ಕೊಟ್ಟಿದ್ದಾರೆ ಬೆಳೆ ಸಾಲ, 10,00,000 ಲೋನ್ ಸ್ಯಾಂಕ್ಷನ್ ಅಂತೇಳಿ. ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ 10,00,000 ರೂಪಾಯಿಗೂ 7% ಇರೋದಿಲ್ವಾ? ಇರೋದಿಲ್ಲ, ಕೇವಲ 300,000 ಮಾತ್ರ. 300,000 ಆಮೇಲೆ 1 ವರ್ಷದ ಒಳಗೆ ಕಟ್ಟಿದ್ರೆ 4% ಅಷ್ಟೇ. ಹೇಗೆ ಇದು ತಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇನ್ನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಇದರದ್ದು ಉಪಯೋಗ ಪಡ್ಕೋಬೇಕಂತೀರಾ? ಇನ್ನೂ ಪಡ್ಕೋಬೇಕು. ಆಮೇಲೆ 85,000 ಜನ ರೈತರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2,000 ತಗೊಂತಾರಲ್ಲ, ಹೌದು ಅಂತ ರೈತರು ಇದ್ದಾರೆ, ಅವರು ದಯಮಾಡಿ ಬ್ಯಾಂಕಿಗೆ ಹೋಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೋಬೇಕು. ಅದನ್ನ ನಾವು ಕೂಡ ಪ್ರಚಾರ ಮಾಡ್ತೀವಿ. ಈಗ ಬಹಳಷ್ಟು ಮಂದಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತಾರೆ, ಅದನ್ನ ಹೆಂಗ್ ಬಳಸಬೇಕು ಏನ್ ಮಾಡ್ಬೇಕು ಅನ್ನೋದಿಲ್ಲ, ಕಾರ್ಡ್ ತಗೊಂಡ್ಬಿಟ್ಟು ಮನೇಲಿ ಇಟ್ಬಿಟ್ಟಿರ್ತಾರೆ. ಆದ್ರೆ ಅದು ಹೇಗಂತಿರ ಈ ರೀತಿ ತಗೊಂಡಿಟ್ಬಿಟ್ರೆ? ತಗೊಂಡ್ ಇಟ್ಬಾರ್ದು, ಅದನ್ನ ಬಳಸಿದ್ರೇನೆ ಉಪಯೋಗ ಅಲ್ಲ. ಈಗ 300,000 ಸ್ಯಾಂಕ್ಷನ್ ಆಯ್ತು ಅಂದ್ರೆ 300,000 ಒಂದೇ ಸಲ ತಗೊಂಡ್ರೆ ಅವ್ರಿಗೆ ಬಡ್ಡಿನ ಭಾರ ಆಗ್ತದೆ. ಯಾವಾಗ ಬೇಕು ಅವಾಗ ಈ 100,000 ಬೇಕಲ್ಲ 1,00,000 ತಗೊಳೋದು, ಮತ್ತೆ ಒಂದು ಇನ್ನೊಂದ್ಸಲ ಕೀಟನಾಶಕ ಬೇಕಾಗಿತ್ತು ಅವಾಗ ಎಷ್ಟು ಬೇಕು, 50,000 ಬೇಕಿದ್ರೆ 50,000 ತಗಬೇಕು ಅಂದ್ರೆ ಲಾಭ ಆಗ್ತದೆ. ಈಗ ತಾವು ಹೇಳಿದ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡಿಬೇಕಾದ್ರೆ ಭೂ ದಾಖಲಾತಿಗಳು, ಆಧಾರ್ ಕಾರ್ಡು ಎಲ್ಲ ಬೇಕಾಗ್ತವೆ ಅಂತಕ್ಕಂಥ ವಿಚಾರ. ಈಗ ಕೆಲವೊಂದಿಷ್ಟು ರೈತರು ಭೂಮಿ ಇರೋದಿಲ್ಲ, ಬೇರೆ ಉದ್ಯೋಗ ಮಾಡ್ತಿರ್ತಾರೆ ಅವರು, ಈ ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಮಾಡ್ತಿರ್ತಾರೆ, ಬೇರೆ ಬೇರೆ ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತಾರೆ, ಅಂತವ್ರು ಹೇಗೆ ಅಂತೀರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡ್ಕೋಬಹುದು? ಅವ್ರಿಗೆ ಕೂಡ ಡೈರಿ ಅಂತಿರಲ್ಲ, ಡೈರಿ ಅಂದ್ರೆ ಕ್ರಾಸ್ ಬೀಡ್ ಕೌವಿದ್ರೆ 1+1 ಅಂದ್ರೆ ಅವ್ರಿಗೆ 14,000 ರೂಪಾಯಿ ಕೊಡ್ತೀವಿ. ಅಂದ್ರೆ ಅದು KCC ಅಲ್ಲಿ ಅವ್ರು ಕೂಡ 1 ವರ್ಷ ಒಳಗೆ ಕಟ್ಟಿದ್ರೆ ಇದೆ ಸೇಮ್ ಇಂಟ್ರೆಸ್ಟ್ 4%. ಆಮೇಲೆ ಶೀಪ್ 10+1 ಯೂನಿಟ್ ಅಂತಾರಲ್ಲ 24,000 ಕೊಡ್ತೀವಿ ಅವ್ರಿಗೆ. ಆಮೇಲೆ 20+1 ಯೂನಿಟ್ ಇರ್ತಲ್ಲ 48,000 ಕೊಡ್ತೀವಿ ಅವ್ರಿಗೆ. ಅವ್ರು 1 ವರ್ಷದಲ್ಲಿ ಕಟ್ಟಿದ್ರೆ 4% ಇಂಟ್ರೆಸ್ಟ್ ಅವ್ರಿಗೆ. ಕೋಳಿ ಸಾಕಾಣಿಕೆ ಮಾಡೋರು, ಮೀನುಗಾರಿಕೆ ಮಾಡೋರು, ಪೌಲ್ಟ್ರಿ ಕೂಡ ಇದೆ, ಫಿಶರೀಸ್ ಕೂಡ ಇದೆ, ಅವರು ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೋಬಹುದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ದ ಉಪಯೋಗ ಯಾವ ರೀತಿ ಇದು ಒಳ್ಳೇದಂತಿರ್ತಾವ? ಯಾವ ರೀತಿ ಅಂದ್ರೆ ಕಡಿಮೆ ಬಡ್ಡಿ, ಆಮೇಲೆ ಬೆಳೆ ಸಾಲ ಮತ್ತು ಬಂಗಾರದ ಒಡೆಯುವ ಸಾಲ ಕೂಡ ತಗೋಬಹುದು ಇದರಲ್ಲಿ. ಈಗ ಒಬ್ಬೊಬ್ರು 2,00,000 ರೂಪಾಯಿ ಕ್ರಾಪ್ ಲೋನ್ ತಗೊಂತಾರೆ, ಇನ್ನೂ 1,00,000 ರೂಪಾಯಿ ಬಂಗಾರ ಮೇಲೆ ಸಾಲ ತಗೋಬಹುದು ಅವರು. ಅಂದ್ರೆ ಟೋಟಲ್ 300,000 ಆಗುತ್ತಲ್ಲ, 300,000 ಕನ್ಸೆಷನ್ ರೇಟ್ ಇಂಟ್ರೆಸ್ಟ್ ಇರುತ್ತೆ. ಬಂಗಾರ ಸಾಲ ಅಂದ್ರೆ ಬಂಗಾರ ಬ್ಯಾಂಕ್ ಅಲ್ಲಿ ಇಟ್ಟು ತಗೋಬೇಕಾಗುತ್ತೆ, ಅದಕ್ಕೂ 4% ಇಂಟ್ರೆಸ್ಟ್. ಆಮೇಲೆ ಅತಿವೃಷ್ಟಿ ಅನಾವೃಷ್ಟಿ ಏನೋ ಬರ್ತದೆ ನೋಡ್ರಿ, ಒಂದೊಂದ್ಸಲ ಗೊತ್ತಿಲ್ಲಾರ್ದ ಬರ್ತದೆ. ಆ ಟೈಮ್ನಾಗ ಏನು ಮಾಡ್ತಾರೆ, ಬ್ಯಾಂಕ್ನವ್ರಿಗೆ ತಿಳಿಸಿದ್ರೆ ಅಥವಾ ಗೌರ್ಮೆಂಟ್ ಆರ್ಡರ್ ಬಂತಂದರೆ ಅದನ್ನು ಟರ್ಮ್ ಲೋನ್ ಮಾಡ್ತಾರೆ, ಅಂದರೆ ಕಂತು ಮಾಡಿ ಮತ್ತೆ ಹೊಸ ಕ್ರಾಪ್ ಲೋನ್ ಕೊಡ್ತಾರೆ, ಅದೊಂದು ಸೌಲಭ್ಯ ಇದೆ. ಆಮೇಲೆ ಆ ಬೆಳೆಗಳಿಗೆ ಬೆಳೆ ವಿಮೆ ಅಂತಾರಲ್ಲ, ಬೆಳೆ ವಿಮೆ ಕೂಡ ಬ್ಯಾಂಕ್ನವರೇ ಮಾಡ್ತಾರೆ, ಅಕಸ್ಮಾತ್ ಇವ್ರು ಬೇಡಂದ್ರೆ ಬಿಡ್ತಾರೆ ಅಷ್ಟೇ. ಬೇಡಂದ್ರೆ ಬಿಡ್ತಾರೆ, ಈ ಬೆಳೆ ಸಾಲ ತೊಗೊಂಡ್ರೆ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದಂಥ ರೈತರಿಗೆ ಬ್ಯಾಂಕ್ನವರೇ ಮಾಡ್ತಿರ್ತಾರೆ. ಆಮೇಲೆ ಇದು ಚೆನ್ನಾಗಿ ಹಾಕೊಂಡಿದ್ರೆ ಅವ್ರ ಮಕ್ಕಳಿಗೆ ಅವ್ರಿಗೆ ಗೃಹ ಸಾಲ ಆಗ್ಬೋದು, ಶಿಕ್ಷಣ ಸಾಲ ಆಗ್ಬೋದು, ವಾಹನ ಸಾಲ, ಇವೆಲ್ಲ ಉಪಯೋಗ ಇರ್ತಾವ್ರಿಗೆ ರೈತರಿಗೆ. ಈಗ ಕಿಸಾನ್ ಕಾರ್ಡ್ ವ್ಯಾಲಿಡಿಟಿ ಎಲ್ಲಿ ತನಕ ಇರುತ್ತೆ ಅಂತಿರ್ತಾವ? ವ್ಯಾಲಿಡಿಟಿ ಅದಕ್ಕೆ ಏನಾದ್ರು ವ್ಯಾಲಿಡಿಟಿ ಇರ್ತಾ? 5 ವರ್ಷವರೆಗೆ ಒಂದು ಲಿಮಿಟ್ ಫಿಕ್ಸ್ ಮಾಡಿದ್ರೆ 5 ವರ್ಷ ಮಾಡ್ತಾರೆ. ಆಮೇಲೆ 5 ವರ್ಷವರೆಗೆ 10% 10% ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ. 300,000 ಇದ್ರೆ ಅದಕ್ಕೆ 10% ಜಾಸ್ತಿ ಹಾಕೊಂತ ಹೋಗ್ತಾರೆ. 5 ವರ್ಷದ ಬೇರೆ ಯಾವ ಡಾಕ್ಯುಮೆಂಟ್ ಮಾಡೋದು ಬೇಕಾಗಿಲ್ಲ, ಮಾರ್ಟ್ಗೇಜ್ ಕೂಡ ಬೇಕಿಲ್ಲ, ಒಂದು ಸಲ ಮಾಡಿದ್ರೆ ಆಯ್ತು. ಹೇಗೆ ಇದ್ರ ಬಳಕೆ ಏನಾದರೂ ನಿರ್ಬಂಧನೆಗಳು, ಏನೇನು ಪರ್ಚೇಸ್ ಮಾಡಬೇಕು, ಏನೇನು ಪರ್ಚೇಸ್ ಮಾಡಬಾರ್ದು ಅಂತಕ್ಕಂಥದ್ದು ಏನಾದ್ರು ನಿಬಂಧನೆಗಳು? ಕ್ರೆಡಿಟ್ ಕಾರ್ಡ್ ಕೊಟ್ಬಿಡ್ತೀವಿ ಅವ್ರಿಗೆ, ಅವರು ವಿವೇಚನೆಯಿಂದ ವಿವೇಚನೆಗೆ ಬಿಟ್ಟಿದ್ದದು. ಅವ್ರು ಬೀಜ, ಆಮೇಲೆ ಕೀಟನಾಶಕ, ಆಮೇಲೆ ಹೊಲಕ್ಕೆ ಏನೇನ್ ಬೇಕಾದ ತಗೋದು, ಬೇರೆ ಇತರೆ ವಸ್ತುಗಳು ಬೇಕಾದ ತಗೋಬಹುದು, ತಗೋಬಹುದು ಅವರು. ಬೇರೆ ಖರ್ಚುಗಳು ಬರ್ತವೆ, ಆಸ್ಪತ್ರೆ ಖರ್ಚು ಅಂತವೆಲ್ಲ ಉಪಯೋಗ ಮಾಡಬಹುದು, ಮಾಡ್ಕೋಬಹುದು. ಅಂದ್ರೆ ಇದು ಒಂಥರ ಕ್ರೆಡಿಟ್ ಕಾರ್ಡ್ ಇದ್ದಂಗೆ, ಬೇರೆ ಈಗ ಪರ್ಚೇಸ್ ಮಾಡ್ಲಿಕ್ಕೆ ಕ್ರೆಡಿಟ್ ಕಾರ್ಡ್ ಕೊಡ್ತಿರ್ತಾರೆ ಬ್ಯಾಂಕ್ ನವರು. ರೈತರಿಗೆ ಕ್ರೆಡಿಟ್ ಕಾರ್ಡ್ ಇದು ರೈತರಿಗೆ ಕ್ರೆಡಿಟ್ ಕಾರ್ಡ್ ಅಂದ್ರೆ 4% ಇಂಟ್ರೆಸ್ಟ್. ಈಗ ಜನರಲ್ ಆಗಿ ಬೇರೆ ಕ್ರೆಡಿಟ್ ಕಾರ್ಡ್ಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೂ ಇರತಕ್ಕಂಥ ವ್ಯತ್ಯಾಸ ಏನಿರ್ತಿತ್ತು? ಜನರಲ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬಡ್ಡಿ ಜಾಸ್ತಿ ಇರ್ತೈತೆ, ಅಲ್ಲೇ ಎಷ್ಟು ಇರುತ್ತಲ್ಲ 18% ಇರ್ತೈತೆ ಅಲ್ಲಿ. 18% ಓಹೋ, ಇಲ್ಲಿ 4%. ಭಾಳ ಒಳ್ಳೇದಿದು ರೈತರಿಗೆ. ಯಾಕೆ ಇದ್ರ ಬಗ್ಗೆ ಸಾಕಷ್ಟು ರೈತರಿಗೆ ಇನ್ನೂ ತಿಳುವಳಿಕೆ ಇಲ್ಲ ಅಂತ ಅನ್ಸತ್ತೆ ನಮಗೆ. ಹೌದೌದು, ನಾವು ಕೂಡ ಪ್ರಚಾರ ಮಾಡಿ ಯಾವ ಪ್ರತಿ ಮೀಟಿಂಗ್ನಲ್ಲಿ ಓದಿರ್ತೀವಲ್ಲ, ನಾವು FLC ಇರ್ತಾರೆ ನಮ್ಮಲ್ಲಿ, ಅವರು ಪ್ರತಿಯೊಂದು ಹಳ್ಳಿಗೆ ಹೋದಾಗ ಸ್ಕೂಲ್ನಾಗೆ ಹೋದಾಗ ಇದ್ರ ಬಗ್ಗೆನೇ ಹೇಳ್ತಿರ್ತಾರೆ ನಮ್ಮ FLCಗಳು. ಈಗ ರೈತರು ಏನು ಮಾಡ್ತಾರೆ, ಬೆಳೆ ಸಾಲವನ್ನು ತೊಗೋತಾರೆ, 1-3 ಲಕ್ಷ ಬೆಳೆ ಸಾಲ ತೊಗೊಂಡಿರ್ತಾರೆ. ಒಂದು ವರ್ಷ ಆದಮೇಲೆ ಸಾಮಾನ್ಯವಾಗಿ ರಿನ್ಯೂವಲ್ ಮಾಡ್ಬೇಕು, ಅದನ್ನು ರಿನ್ಯೂ ಮಾಡೋಕೆ ಆಗೋದಿಲ್ಲ ಒಮ್ಮೆ. ಅವರು ಯಾವಾಗೋ ಒಂದು ವರ್ಷ ಆದಮೇಲೆ 4 ತಿಂಗಳಿಗೆ ಅದನ್ನು ಬಡ್ಡಿ ಕಟ್ತಾರೆ, ಬಡ್ಡಿ ಕಟ್ತೇನೆ ರೀ ನಾನು ರಿನ್ಯೂವಲ್ ಮಾಡಿದೆ ಅಂತೇಳಿ ಅಂದಾಗ ಅಲ್ಲಿ ಬಡ್ಡಿ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಬ್ಯಾಂಕ್ನವರು? ಒಂದು ವರ್ಷದವರೆಗೆ 4%. ಒಂದು ವರ್ಷದೊಳಗೆ ಮಾಡಿದರೆ 4%. 4% ಒಂದು ವರ್ಷ ಮೀರಿದ ಮೇಲೆ 7% 7% ಆಗುತ್ತೆ. ಅಂದರೆ ರೈತರು ಒಂದು ವರ್ಷದ ಒಳಗಾಗಿ ಅದನ್ನು ರಿನ್ಯೂವಲ್ ಮಾಡ್ಕೊಳ್ತಾರೆ ಚೆನ್ನಾಗಿ. ಅಂದರೆ 4% ಇಂಟ್ರೆಸ್ಟ್ ಆಗುತ್ತೆ ಅವ್ರಿಗೆ. ಈಗ ಇಂಟ್ರೆಸ್ಟು ಕೆಲವೊಮ್ಮೆ ಬ್ಯಾಂಕಲ್ಲಿ ರೈತರು ಹೇಳೋದು, ಇಲ್ಲ ಸರ್ ನಿಮ್ಮದು ಇಂಟ್ರೆಸ್ಟ್ ಇನ್ನೂ ಕ್ರೆಡಿಟ್ ಆಗಬೇಕು ಗೌರ್ಮೆಂಟಿಂದ, ಕ್ರೆಡಿಟ್ ಆದರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಇಂಟ್ರೆಸ್ಟ್ ಇನ್ನೂ ಬಂದಿಲ್ಲ ಗೌರ್ಮೆಂಟಿಂದ, ನೀವು 7% ಕಟ್ಟಬೇಕಾಗತ್ತೆ ಅಂತೇಳಿ ಕಟ್ಟಿಸ್ಕೊಂಡ್ಬಿಡ್ತಾರೆ. ಇಲ್ಲ ಹಂಗಿರಂಗಿಲ್ಲ, ಅದು ಡಿಫ್ರೆನ್ಸ್ ಅಮೌಂಟ್ ಇರ್ತಲ್ಲ ಇಂಟ್ರೆಸ್ಟ್, ಅದು ಪ್ರತಿಯೊಂದು ಬ್ಯಾಂಕ್ನಲ್ಲಿ ಒಂದು ಅವ್ರದ್ದೊಂದು ಜನರಲ್ ಲೆಜರ್ ಹೆಡ್ ಅಂತ ಇರ್ತೈತಿ, ಅದಕ್ಕೆ ಡೆಬಿಟ್ ಮಾಡಿ ಇದಕ್ಕೆ ಕ್ರೆಡಿಟ್ ಕೊಟ್ಬಿಡ್ತಾರೆ ಅವ್ರು, ಕೊಟ್ಟು ಅದನ್ನ ಗೌರ್ಮೆಂಟ್ಲಿ ಕ್ಲೇಮ್ ಮಾಡ್ತಾರೆ ಎನ್ಯುವಲಿ. ರೈತರು ಬೆಳೆ ಸಾಲವನ್ನು ತೆಗೆದುಕೊಂಡವರು ಒಂದು ವರ್ಷ ಆದಮೇಲೆ ಎಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಆ ಇಂಟ್ರೆಸ್ಟನ್ನು ಕಟ್ಟಿ ಬೆಳೆ ಸಾಲವನ್ನು ರಿನ್ಯೂವಲ್ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಅದಕ್ಕೆ ಏನು ದಾಖಲಾತಿಗಳು ಕೊಡಬೇಕಾಗತ್ತೆ ಮತ್ತವಾಗ? ಕರೆಂಟ್ ಪಾಣಿ ಒಂದು ಕೊಟ್ಟರೆ ಸಾಕು ಅಷ್ಟೇ, ಅಷ್ಟೇ, ಮತ್ತೇನು ಬೇಕಾಗಿಲ್ಲ. ಮತ್ತೇನು ಬೇಕಿಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡ್ ತೊಗೊಳ್ಕೊಳ್ಳುವಂಥ ರೈತರಿಗೆ, ತೊಗೋಬೇಕು ಅನ್ನುವಂಥ ರೈತರಿಗೆ, ಈಗಾಗಲೇ ತೆಗೆದುಕೊಂಡಂಥ ರೈತರಿಗೆ ಏನು ಹೇಳ್ತಿರ್ತಾವೆ? ಈಗಾಗಲೇ ತೆಗೆದುಕೊಂಡಂಥ ರೈತರು ಸರಿಯಾಗಿ ವರ್ಷದೊಳಗೆ ಕಟ್ಟಿದರೆ 4%, ಅದರಿಂದ ಸಾಲ ಬಡ್ಡಿಯಲ್ಲಿ ಕಡಿಮೆ ಇರ್ತದೆ, ಆಮೇಲೆ ಅವ್ರಿಗೆ ಕೂಡ ಒಂದು ಸಮಾಜದಲ್ಲಿ ಆಗಲಿ ಮುಂದೆ ಬ್ಯಾಂಕ್ನಲ್ಲಿ ಅದು ಗೌರವ ಇರ್ತದೆ. ಆಮೇಲೆ ಚಾಲ್ತಿ ಇದನ್ನಪ್ಪ ಬೇರೆ ಬೇರೆ ಸಾಲಗಳು ಸಿಗ್ತಾವೆ, ಗೃಹ ಸಾಲ ಇರ್ಬೋದು, ಶಿಕ್ಷಣಕ್ಕೆ ಸಾಲ ಇರ್ಬೋದು, ಮಕ್ಕಳಿಗೆ ವಾಹನ ಸಾಲ ಇರ್ಬೋದು, ಅವರಿಗೆ ಹೊಲಕ್ಕೆ ಮನೆಗೆ ಅಡ್ಡಾಡೋದ್ರಲ್ಲಿ ಬಂಗಾರ ಸಾಲ ಇರ್ಬೋದು, ಆ ಟೈಪ್ ಎಲ್ಲ ಸಿಗ್ತಾವೆ. ಹೊಸದಾಗಿ ತಗೊಂಬ ರೈತರಿಗೆ ಹೇಳಬೇಕಂದ್ರೆ ಅವ್ರು ಏನು ಮಾಡ್ತಾರೆ, ಬೇರೆ ಕಡೆ ಊರಲ್ಲಿ ಅಲ್ಲೇ ಬಡ್ಡಿ ಅಂತಾರಲ್ಲ ಆ ಟೈಪ್ ತಗೊಂತಿರ್ತಾರೆ, ಅದರಿಂದ ಭಾಳ ಲಾಸ್ ಆಗುತ್ತೆ ಅವರಿಗೆ, ಬೇರೆ ದುಡ್ದೆಲ್ಲ ಅವ್ರಿಗೆ ಹೋಗುತ್ತೆ ಸಾವುಕಾರಿಗೆ. ಅದರಿಂದ ದಯಮಾಡಿ ರೈತರು ಬ್ಯಾಂಕಿನಲ್ಲೇ ಸಾಲ ಮಾಡಿ ಸರಿಯಾಗಿ ಕಟ್ಟಿ ಅವರು ಪ್ರಗತಿ ಆಗಬೇಕು, ಬ್ಯಾಂಕ್ಗಳಿಗೂ ಪ್ರಗತಿ ಆಗಬೇಕಂತ. ಈಗ ಖಾಸಗಿ ಬ್ಯಾಂಕ್ಗಳಲ್ಲಿ ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ? ಕೊಡ್ತಾರೆ. ಈ ರಾಷ್ಟ್ರೀಕೃತ ಗೌರ್ಮೆಂಟ್ ಸರ್ಕಾರಿ ಬ್ಯಾಂಕ್ ಅಲ್ಲದೆ ಖಾಸಗಿ ಬ್ಯಾಂಕ್ಗಳು, ICICI ಬ್ಯಾಂಕ್ ಇರ್ಬೋದು, ACCIS ಬ್ಯಾಂಕ್ ಇರ್ಬೋದು, HDFC ಇರ್ಬೋದು, ಆಮೇಲೆ ಸೊಸೈಟಿ, DCC ಬ್ಯಾಂಕ್ಗಳು, RRBಗಳು, ಅಲ್ಲಿ ಒಂದು ಇಂಟ್ರೆಸ್ಟ್ ಮತ್ತು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಒಂದು ಇಂಟ್ರೆಸ್ಟ್ ಅದು ಎಷ್ಟೆಷ್ಟು ಇರುತ್ತೆ? ಎಲ್ಲ ಸೇಮ್ ಇದೆ, ಎಲ್ಲ ಕಡೆ ಸೇಮ್ ಇರ್ತೈತಿ. ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸೇಮ್ ಇರುತ್ತೆ ಇಂಟ್ರೆಸ್ಟ್ 4%. ಹೌದು, ಒಂದು ವರ್ಷದೊಳಗಾಗಿ ಇದು ತೀರಿಸ್ಲಿಕ್ಕೆ ಅಂದ್ರೆ 7%. ಹೌದು, ಅಂದ್ರೆ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಾರೆ, ಒಂಥರ ಬೆಳೆ ಸಾಲಕ್ಕೆ ಲಿಂಕ್ ಇದ್ದಂಗೆ, ಬೆಳೆ ಸಾಲಕ್ಕೆ ಲಿಂಕ್ ಇರ್ತದೆ ಅಷ್ಟೇ. ಬೆಳೆ ಸಾಲ ಏನದಲ್ಲ, ಕಾರ್ಡ್ ರೂಪದಲ್ಲಿ ಕೊಡ್ತಾರೆ, ಕಾರ್ಡ್ ಅನ್ನ ಬಳಸ್ಕೊಂತ ಹೋಗ್ಬೇಕು ಅಷ್ಟೇ ಅಷ್ಟೇ. ಇನ್ನೂ ಇದಕ್ಕೆ ಹೆಚ್ಚಿಗೆ ಪ್ರಚಾರ ಆಗಬೇಕು, ಇನ್ನೂ ಆಗ್ಬೇಕಂತಂದ್ರೆ ಯಾವ ರೀತಿ ವ್ಯವಸ್ಥೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ? ನಾವು ಪ್ರತಿಯೊಂದು ಮೀಟಿಂಗ್ನಲ್ಲಿ ಕೂಡ ಹೇಳ್ತಾ ಇರ್ತೀವಿ, ಅಲ್ಲೇ DCR ಮೀಟಿಂಗ್ ಆಗ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ ಮೀಟಿಂಗ್ ಇರ್ತಾರಲ್ಲ, ರೈತರಿಗೆಲ್ಲ ಇದನ್ನ ಸಾಲ ತಗೊಳ್ರಿ, ಸರಿಯಾಗಿ ಕಟ್ರಿ ಅಂತ ಪ್ರತಿಯೊಂದು ಮೀಟಿಂಗ್ನಲ್ಲಿ ಹೇಳ್ತಿರ್ತಾ ಇದ್ದು ನಾವು. ಆಮೇಲೆ ಹೊಸದಾಗಿ ಫ್ರೂಟ್ ಅಂತ ಏನೋ ಈಗ ಒಂದು ಸಾಫ್ಟ್ವೇರ್ ಬಂದಿದೆ ಗೌರ್ಮೆಂಟ್ನವ್ರು ಮಾಡ್ಯಾರ, ಆಮೇಲೆ ರೈತರು ನೆಕ್ಸ್ಟ್ ಬ್ಯಾಂಕ್ ಮೇಲೆ ಮಾರ್ಟ್ಗೇಜ್ ಮಾಡೋಕೆ ಅವಾಗ ಸಬ್ ರಿಜಿಸ್ಟ್ರಿಗೆ ಹೋಗ್ತಿದ್ರು, ಈಗ ಮುಂದೆ ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಈಗ ಬ್ಯಾಂಕ್ನಲ್ಲೇ ಮಾರ್ಟ್ಗೇಜ್ ಮಾಡ್ತಾರೆ, ಆಮೇಲೆ ರಿಲೀಸ್ ಮಾಡಂಗಿದ್ರೆ ಬ್ಯಾಂಕ್ನಲ್ಲೇ ಮಾಡ್ತಾರೆ. ಕಿಸಾನ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದ್ರೆ ಎಲ್ಲ ಎಲ್ಲ ಅಗ್ರಿಕಲ್ಚರ್ ಲೋನ್ಗೆ. ಈಗ ಅಗ್ರಿಕಲ್ಚರ್ ಲೋನ್ಗೆ ನಾವು ರಿಜಿಸ್ಟರ್ ಆಫೀಸ್ ಹೋಗಬೇಕಾಗಿಲ್ಲ, ಮಾರ್ಟ್ಗೇಜ್ ಮಾಡಿಸ್ಲಿಕ್ಕೆ. ಯಾವಾಗಿಂದ ಚಾಲ್ತಿ ಆಗಿದೆ ಇದು? ಫಸ್ಟ್ ನವೆಂಬರ್ಲಿಂದ ಚಾಲ್ತಿ ಆಗುತ್ತೆ ರೀ, ಫಸ್ಟ್ ಸೆಪ್ಟೆಂಬರ್ಲಿಂದ ಆಗಿ ನಾವು ಬರೋದು ಬರ್ತಕ್ಕಂಥ ನವೆಂಬರ್ಲಿಂದ ಫಸ್ಟ್ ಮೊದಲೆಲ್ಲ ಬ್ಯಾಂಕ್ ಹೋಗಬೇಕಾಗಿತ್ತು, ಲಾಯರ್ ಕಡೆ ಹೋಗಬೇಕು, ಅದನ್ನೆಲ್ಲ ಇದನ್ನ ಮಾಡಬೇಕು, ವ್ಯಾಲ್ಯೂಯೇಷನ್ ಅಂತವೆಲ್ಲ ಭಾಳಷ್ಟು ಓಡಾಡ್ತಿದ್ರು ಬ್ಯಾಂಕಲ್ಲಿ. ಅದ ವ್ಯಾಲ್ಯೂಯೇಷನ್ ಅಲ್ಲ, ಈ ಅಗ್ರಿಕಲ್ಚರ್ ಏನಂದ್ರೆ ಸಣ್ಣ ಲೋನ್ಗೆ ಏನು ವಕೀಲ ಕಡೆ ಹೋಗೋದು ಬೇಕಿಲ್ಲ. ಒಂದ್ ಲಕ್ಷ ಲೋನ್ ಅಂತಂದ್ರೆ ಎಲ್ಲಿ ತನ ಅಮೌಂಟ್? ಅದು 1,60,000 ವರೆಗೆ ಮಾರ್ಟ್ಗೇಜ್ ಇರಂಗಿಲ್ಲ, ಏನಿರಂಗಿಲ್ಲ, ಏನಿರಲ್ಲ, ಅದಕ್ಕೆ ಬರೇ ಪಾಣಿ ಮೊಟೇಶನ್ ECಕೊಟ್ರೆ ಸಾಕು. ಮಾರ್ಟ್ಗೇಜ್ ಯಾವ ಎಲ್ಲಿ ಅವಶ್ಯಕತೆ ಅಲ್ಲಿ ಲೀಗಲ್ ಒಪಿನಿಯನ್ ಕೇಳ್ತಾರೆ, ಅಂದ್ರೆ ಡಾಕ್ಯುಮೆಂಟ್ ವ್ಯಾಲಿಡ್ ಇದ್ದಾವ ಇಲ್ಲ ಅಂತೇಳಿ ಲೀಗಲ್ ಒಪಿನಿಯನ್ ಕೇಳ್ತಾರೆ. ನೆಕ್ಸ್ಟ್ ಮಾರ್ಟ್ಗೇಜ್ ಮಾಡಂಗಿದ್ರೆ ಸಬ್ರೆಷಾಪ್ಗೆ ಹೋಗೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮಾರ್ಟ್ಗೇಜ್ ಹೋದ್ರೆ ರೈತರು ಹೋಗೋದು ಬೇಕಾಗಿಲ್ಲ, ಬೇಕಿಲ್ಲ, ಅಂದ್ರೆ ಬ್ಯಾಂಕ್ನವರೇ ಮಾಡ್ತೀರಿ, ಮಾಡ್ಕೊಂತಾರೆ. ಮತ್ತೆ ಮಾರ್ಟ್ಗೇಜ್ ಅನ್ನ ರಿಲೀಸ್ ಮಾಡಬೇಕಾಗಿತ್ತಂದ್ರೆ ಬ್ಯಾಂಕ್ನಲ್ಲೇ ಮಾಡ್ತಾರೆ, ಬ್ಯಾಂಕ್ನಲ್ಲೇ ಮಾಡ್ತಾರೆ. ಈಗಾಗಲೇ ಆದಂತ ಮಾರ್ಟ್ಗೇಜ್ಗಳು ಈಗ ಅದು ಕೂಡ ಮಾಡ್ತಾ ಇದ್ದಾರೆ, ಅಪ್ಡೇಟ್ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಲೆವೆಲ್. ಈಗ ರೈತರು ಯಾಕಂದ್ರೆ ಸಬ್ ರಿಜಿಸ್ಟರ್ ಆಫೀಗೆ ಓಡಾಡೋದು ಬಹಳ ಕಷ್ಟ ಆಗಿಬಿಡುತ್ತೆ, ಮಾರ್ಟ್ಗೇಜ್ ಅನ್ನ ಕ್ಲಿಯರ್ ಮಾಡಿಸ್ಕೋಬೇಕಂತಂದ್ರೆ ಬೋಜಾ ಕಡಿಮೆ ಮಾಡಿಸ್ಬೇಕಾದ್ರೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದು ಹೇಗೆ ಬ್ಯಾಂಕ್ ಅಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ನವರು ಮಾಡ್ತಾರೆ? ಸದ್ಯಕ್ಕೆ ಅದು ಇಲ್ಲ, ಮಾಡಿಲ್ಲ ಅವ್ರು, ಅಪ್ಡೇಟ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ಹೋಗೋದ ಅವಶ್ಯಕತೆ ಇರೋದಲ್ಲಿ. ಇದೊಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ರೈತರಿಗೆ. ಬಹಳಷ್ಟು ರೈತರು ಗುಳಾಡ್ತಾ ಇರ್ತಾರೆ, ಮಾರ್ಟ್ಗೇಜ್ ಮಾಡಿಸೋದು ಇರ್ಬೋದು ಅಥವಾ ಬೋಜಾ ಕುಂದಿರ್ಬೋದು, ಬೋಜಾ ಕಡಿಮೆ ಮಾಡಿಸೋದಿರ್ಬೋದು. ಸಂಕಷ್ಟದ ಸಮಯ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಬಂದ್ರೆ ನಮ್ಮ ರೈತರಿಗೆ ಒಳ್ಳೆಯದು. ನೀವು ಹೇಳಿದಂಗೆ ಕಿಸಾನ್ ಕ್ರೆಡಿಟ್ ಕಾರ್ಡು ಬಹಳಷ್ಟು ಉಪಯೋಗ ಇದೆ, ಒಳ್ಳೇದಿದೆ. ಸಪೋಸ್ ರೈತರು ನೀವು ಹೇಳಿದಂಗೆ 5 ವರ್ಷ ವ್ಯಾಲಿಡಿಟಿ ಇರ್ತದೆ. ಒಬ್ಬ ರೈತ ಅದರಲ್ಲಿ 3 ಲಕ್ಷ ಲಿಮಿಟ್ 5 ವರ್ಷವರೆಗೆ ಬಳಸಬಹುದು, ಅದನ್ನು ಬಳಸಬಹುದು 5 ವರ್ಷದವರೆಗೆ 4%. ಒಳ್ಳೇದು ಬಾಬು ಬಳಗನವರು, ಇದುವರೆಗೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಭಿಯಾನದ ಅಂಗವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಸಂವಾದ ಕೇಳಿದ್ರಿ. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಶ್ರೀ ಬಾಬು ಬಳಗಾನೂರ್ ಅವರಿಂದ ಸಂದರ್ಶಿಸಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ ಅವರು. ಈಗ ಕೇಳಿ ಮಾನ್ವಿ ತಾಲೂಕಿನ ನಂದಿಹಾಳ ಗ್ರಾಮದ ರೈತರಾದ ಪಂಪಾಪತಿ ಅವರ ಕೃಷಿ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಮಾನ್ವಿ ತಾಲೂಕು ನಂದಿಹಾಳ ಗ್ರಾಮದ ಪಂಪನಗೌಡರು. ಈ ಭಾಗದಲ್ಲಿ ವಿಶೇಷವಾಗಿ ಬೇಸಿಗೆ ಹಂಗಾಮಿನಲ್ಲಿ ಈಗಾಗಲೇ ನೆಲ್ಲುಗಳು ಕಟಾವಾಗಿದ್ದಾವೆ, ಹತ್ತಿ ಎಲ್ಲ ಮುಗಿದಿದೆ. ರೈತರು ಅಲ್ಲಲ್ಲಿ ಉಳುಮೆಯನ್ನ ಮಾಡೋದು, ಭೂಮಿ ಸಿದ್ಧತೆಯನ್ನ ಮಾಡೋದು, ಬೇಸಿಗೆಯೆಲ್ಲ ಏನೇನೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಲ್ಲಲ್ಲಿ ಭೂಮಿಯಲ್ಲಿ ಕೃಷಿ ಕೆಲಸಗಳು ನೋಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಪನಗೌಡರು ಇವರು ಈಗಾಗಲೇ ಹತ್ತಿ ರಾಶಿ ಮುಗಿಸಿದ್ದಾರೆ, ನೆಲ್ಲು ರಾಶಿ ಮುಗಿಸಿದ್ದಾರೆ. ಯಾವ ರೀತಿ ಬೆಳೆಗಳು ಬಂತು, ವಿಶೇಷವಾಗಿ ಹಿಂಗಾರು ಬೆಳೆಗಳು, ಹತ್ತಿ ಇರಬಹುದು, ಜೋಳ ಇರಬಹುದು, ಕಡಲೆ ಇರಬಹುದು, ಭತ್ತ ಇರಬಹುದು, ಎರಡನೇ ಬೆಳೆ ಹೇಗ್ ಬಂತು ಅಂತಕ್ಕಂತ ವಿಚಾರ, ಜೊತೆಗೆ ಇನ್ನು ಮುಂದೆ ಏನು ಸಿದ್ಧತೆಗಳನ್ನ ಮಾಡ್ಕೋಬೇಕು, ಯಾವ ರೀತಿ ಒಟ್ಟಾರೆ ಕೃಷಿ ಈ ವರ್ಷದ ಒಂದು ಒಕ್ಕಲುತನ ಯಾವ ರೀತಿ ಇತ್ತು ಅಂತಕ್ಕಂತ ಅವರ ಅನುಭವಗಳನ್ನ ಪಂಪನಗೌಡರು ಹಂಚ್ಕೋತಿದ್ದಾರೆ. ಪಂಪನಗೌಡರು, ಹತ್ತಿ ಅದು ಎಷ್ಟು ಹಾಕಿದಿರ್ತಾವ ಈ ಸಲ? ಸರ್, ನಾನು ಹತ್ತಿ 15 ಎಕರೆ ಹಾಕಿದ್ದೆ ಸರ್. ಹೇಗೆ, ಒಣಬೇಸಾಯ ನೀರಾವರಿನ ಸರ್? ಒಣಬೇಸಾಯ ಸರ್, ಎಲ್ಲ ಅಷ್ಟು, ಎಲ್ಲ ಒಣಬೇಸಾಯ. ಹೌದು ಸರ್, ಒಂದೆರಡು ಅಷ್ಟೇ ನೀರಾವರಿ ಹಾಕಿದ್ದೆ ಸರ್, ಆದ್ರೂ ನೀರು ಕಟ್ಟಲಿಲ್ಲ ಅದಕ್ಕೆ. ಒಣಬೇಸಾಯದಲ್ಲಿ ಹತ್ತಿಯನ್ನು ಹಾಕ್ಲಿಕ್ಕೆ ಹತ್ತಿ ಎಷ್ಟು ವರ್ಷ ಆಯ್ತು ನೀವು ಬಿಟಿ ಹತ್ತಿಯನ್ನ? ಸುಮಾರು ಒಂದು 10 ವರ್ಷ ಆಯ್ತು ಸರ್. 10 ವರ್ಷದ ಹತ್ತಿ ಅನುಭವ ತಮಗೆ, ಈ ವರ್ಷ ಒಣಬೇಸಾಯದ ಹತ್ತಿ ಹೇಗೆ ಬಂತು ನಿಮ್ದೆಲ್ಲ? ಸರ್, ಪ್ರತಿ ವರ್ಷ ಯಾಸ್ ಇಟ್ ಇಸ್ ಇರುತ್ತೆ ಸರ್, ಅದು ಮಳೆ ಡಿಪೆಂಡ್ ಅಪಾನ್ ಮಳೆಗಾಲದಲ್ಲಿ ಡಿಪೆಂಡ್ ಇರುತ್ತೆ ಸರ್. ಆದ್ರೆ ಈ ವರ್ಷ ಸ್ವಲ್ಪ ರೇಟ್ ಚೆನ್ನಾಗಿದೆ ಸರ್, ಹಂಗಾಗಿ ರೈತರು ಕೊಂಚ ಸ್ವಲ್ಪ ಹೆಲ್ಪ್ ಆಗ್ತದೆ ಸರ್. ವರ್ಷ ನೀವು ಎವರೇಜ್ ಆಗಿ ಒಣಬೇಸದಲ್ಲಿ ಎಷ್ಟು ಹಾಕೋತೀರಿ ಹತ್ತಿ, ಒಂದು ಎಕರೆಗೆ ಎಷ್ಟು ಕ್ವಿಂಟಲ್? ಸರ್, ಯಾವಾಗ್ಲೂ ಒಣಬೇಸದಲ್ಲಿ 10-12 ಬರ್ತದೆ ಸರ್, ಈ ಸರಿ 10 ಬಂದಿದೆ ಸರ್. ಹೇಗೆ ಧಾರಣೆ ಸಿಕ್ತು? ಸರ್, ಧಾರಣೆ ಮೊದಲೇನು ಸಿಗ್ಲಿಲ್ಲ ಸರ್, ಈಗ ಒಂದು 1/2 ಹತ್ತಿ ಮಟ್ಟಿಗೆ 1,000, 10,000, 11,000 ಮಾರಿದ್ವಿ ಸರ್. ಮೊದಲಿಂದೆಲ್ಲ ನಿಮ್ಗೆ 6,000 ಮೇಲೆ ಸಿಕ್ಕಿರ್ಬೇಕದು ಸರ್? ಅದು 7,000, 8,000 ತನಕ ಮಾರಿದೆ. ಪ್ರತಿ ವರ್ಷಕ್ಕೆ ಹೋಲಿಂಗ್ ಮಾಡಿದ್ರೆ ನಾವು 1-2, 2-3 ಆಗ್ತದೆ ಸರ್. ಯಾವ್ದು ಮತ್ತೆ, ಯಾಕಂದ್ರೆ ಈಗ ನೋಡ್ರಿ 5,000 ಅದು ಮಾರ್ತಿತ್ತು ಈಗೆಲ್ಲ ಹಿಂದಕ್ಕೆಲ್ಲ ಹತ್ತಿ. ಹೌದು ಸರ್, 5,000 ಧಾರಣೆ ಒಳ್ಳೆ ಧಾರಣೆ ಅಂದ್ರೆ 6,000. ಇನ್ನೊಂದ್ ಸರ್, ಅದೇ ರೀತಿ ಪೆಸ್ಟಿಸೈಡ್ಸ್ ಈ ಗೊಬ್ಬರ ಆಯ್ತು, ಅದು ಜಂಪ್ ಆಗಿದೆ ಸರ್. ಹೌದೌದು, ಕಾಸ್ಟ್ಲಿ ಆಗಿಬಿಟ್ಟು, ಕಾಸ್ಟ್ಲಿ ಆಗಿದೆ, ಪ್ರತಿಯೊಂದು ಕಾಸ್ಟ್ಲಿ ಆಗಿದೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ಹೌದೌದು, ಈ ನಾವು ಕೊಳ್ತಕ್ಕಂತ ದಿನ ಪದಾರ್ಥಗಳು ಜಾಸ್ತಿ ಆಗಿದೆ ಸರ್. ಈಗ ಹತ್ತಿ ಬಿಡಿಸೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ರೈತರಿಗೆ. ಹೌದು ಸರ್. ಹತ್ತಿ ಬಿಡಿಸಲಿಕ್ಕೆ ಹೇಗೆ ಮಾಡಿದ್ರಿ ನೀವು ಹತ್ತಿ ಬಿಡಿಸಿಕೊಳ್ಳೋದು ಸರ್? ಹೊರಗಡೆ ಬೇರೆ ಊರಿಂದ ಲೇಬರ್ ಬರ್ತಾ ಇದ್ದಾರೆ ಸರ್, ಬಂದು ತೆಗಿತೀವಿ ಸರ್. ಹೇಗೆ, ಕೆಜಿ ಲೆಕ್ಕ ದಿನಗೂಲಿನ? ದಿನಗೂಲಿ ಸರ್. ನಾವು ಹೇಗೆ ದಿನಗೂಲಿ? ದಿನಗೂಲಿ ಸರ್ 700 ರೂಪಾಯಿ ಸರ್, ಒಬ್ಬರಿಗೆ. ಹ್ಞೂ ಸರ್, ಕಾಟೋ ಸರ್, 700-750 ಅಂದ್ರೆ ಕೂಲಿ ಆಳುಗಳು ಮುಂಜಾನೆ 10 ಸಾಯಂಕಾಲ 5 ಗಂಟೆ ತನ? 5 ಗಂಟೆ ತನ ಸರ್. ಎಷ್ಟು ಕೆಜಿ ಬಿಡಿಸ್ತಾರ ಒಬ್ಬರು ಸರ್? ಅದು ಚೆನ್ನಾಗಿದ್ರೆ ಫಸ್ಟ್ ಹತ್ತಿ ಆದ್ರೆ 20-25 ಬಿಡಿಸ್ತಾರ ಸರ್, ಲಾಸ್ಟ್ ಈಗಾದ್ರೆ 10 ಕೆಜಿ ತನ ಬಂದದ ಸರ್. ಈಗ 10 ಕೆಜಿ ತನ ಅಷ್ಟೇ? ಹ್ಞೂ ಸರ್, ಒಬ್ರಿಗೆ 10 ಕೆಜಿ ಲಾಸ್ಟ್. ಈಗ ಅಂದ್ರೆ ಲಾಸ್ಟ್ ಈಗ ಮೊನ್ನೆ ಚಿಗುರುಗಾಯಿ ಆಗಿ ಈಗ ಓಡಿತು ಸರ್ ನಮ್ಮಲ್ಲಿ. ಅದು ರೈಚೂರ್ ಸೈಡ್ ಸ್ವಲ್ಪ ಕಮ್ಮಿ ಇತ್ತು ಸರ್, ನಮ್ಮಲ್ಲಿ ಎಲ್ಲ ಬಿಟ್ಟಿದ್ರು, ಹಂಗೆ ಚಿಗುರುಗಾಯಿ ಆಗಿ ಈಗ ಎಕರೆಗೆ 2-2.5-3 ಕ್ವಿಂಟಲ್ ತನ ಬಂದಿದೆ ಸರ್. ಮತ್ತೆ ನೀರ್ ಹಾಸಿದ್ರೆ ಅದಕ್ಕೆಲ್ಲ? ಮತ್ತೆ ಏನಿಲ್ಲ ಸರ್, ನೀರಲ್ಲ ಎಡೆ ಹೊಡೆ ಸರ್, ಬಿಟ್ಬಿಡೋದು ಸರ್. ಹಂಗೆ ಕುಂಟಿ ಹೊಡೆದು ಬಿಟ್ಟು ಬಿಟ್ರೆ ಮತ್ತೆ ಚಿಗಿತದ? ಚಿಗಿತು ಕಾಯಾಗಿ ಈಗ 2-2.5 ಕ್ವಿಂಟಲ್ ಬಂದಿದೆ ಸರ್. ಈಗ ಒಣಬೇಸದಲ್ಲಿ ಹತ್ತಿಗೆ ಖರ್ಚು ಎಷ್ಟು ಬರ್ತದ್ರಿ ಪಂಪನ ನೋಡ್ರಿ? ಎಷ್ಟ್ ಸ್ಪ್ರೇ ಮಾಡ್ತೀರಿ, ಎಲ್ಲ ಬೀಜದ ಖರ್ಚು, ಕೂಲಿ ಆಳ ಖರ್ಚು ಎಷ್ಟ್ ಆಗತ್ತಂತ ಒಂದ್ ಎಕರೆಗೆ ಸರ್? 25,000 ತನ ಆಗ್ತದೆ ಸರ್. 25,000 ರೂಪಾಯಿ? ಹ್ಮ್ ಸರ್. ಒಣಬೇಸಾಯ ನೀರಾವರಿ ಅಂತ ಏನು ಖರ್ಚು ಪರಕ್ ಏನಾಗೋದಿಲ್ಲ ಅಂತೀರಿ? ಒಣ ಬೇಸಾಯಕ್ಕೆ ಅದಕ್ಕೆ ಏನಿಲ್ಲ ವ್ಯತ್ಯಾಸ ಏನಿಲ್ಲ ಸರ್, ಏನು ವ್ಯತ್ಯಾಸ ಇಲ್ಲ, ಅದಕ್ಕೂ ಸಿಂಪರಣೆ ಮಾಡುವಷ್ಟೇ ಮಾಡಬೇಕು, ಇದಕ್ಕೂ ಅಷ್ಟೇ ಮಾಡಬೇಕಾಗತ್ತೆ, ಅಷ್ಟೇ ಮಾಡಬಹುದು ಸರ್. ಅದೇನಂದ್ರೆ ನೀರು ಕಟ್ಟದಿತ್ತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿರ್ತಾರೆ ಸರ್, ನೀರಂತೂ ಕಟ್ಟದೇ ಇಲ್ಲ, ಯಾಕಂತ ಪಿಂಕ್ ಬರ್ತದೆ ಅಂತೇಳಿ ಬಿಟ್ಟುಬಿಟ್ಟಿದ್ದೀರಾ ಸರ್ ನೀರು ಕಟ್ಟೋದು. ಈ ವರ್ಷ ನೀರು ಕಟ್ಟಿದ್ದು ಕೂಡ ಚೆನ್ನಾಗಿ ಬಂದಿದೆ ಸರ್. ಹೌದು, ಹ್ಮ್, ರೈತರ ಅದೃಷ್ಟ ಅನ್ಕೋಬೇಕು ಸರ್, ಕೆಲವೊಬ್ರು ಕಟ್ಟಿದವರು. ನೀರಾವರಿಯಲ್ಲಿ ಎಷ್ಟು ಬಂತು ಇಳುವರಿ ಹೆಚ್ಚಿದ ಸರ್? ನಮ್ಮಲ್ಲಿ ಅಂತ 15 ಬಂದಿದೆ ಸರ್, ಬಹಳ ಕಟ್ಟಿಲ್ಲ ಸರ್, ರೇರ್ ಸರ್ ಕಟ್ಟಿರೋದು. ಹತ್ತಿ ಈಗ ತಾವು ಈಗಾಗಲೇ ಒಣಬೇಸದಲ್ಲಿ ಹತ್ತಿಯನ್ನ ಎಲ್ಲ ಕಟಾವ್ ಮಾಡ್ಬಿಟ್ಟು ಹತ್ತಿ ಕಟ್ಟಿಗೆ ಎಲ್ಲ ತೆಗೆದಾಕ್ಬಿಟ್ರೆ ಏನ್ ಮಾಡಿದ್ರಿ? ಹೌದ್ ಸರ್, ಎಲ್ಲ ಜಳಗಳ ಮಾಡಿದ್ದೀವಿ ಸರ್, ಮಡಿಕೆ ಹೊಡೆದಿ ಎಲ್ಲ ಸುಟ್ಟು ಬಿಟ್ಟಿದೀವಿ ಸರ್ ಹತ್ತಿ ಕಟ್ಟಿಗೆ. ಹತ್ತಿ ಕಟ್ಟಿಗೆ ಯಾಕೆ ಬಹಳ ಜನ ಜಾಸ್ತಿ ಅಲ್ಲೇ ಮುದ್ದಿ ಮಾಡಿ ಸುಟ್ಟು ಬಿಡ್ತಾರಲ್ಲ, ಯಾಕೆ ಗಟ್ಟಿರೋ ಸರ್? ಅದನ್ನ ಮತ್ತೆ ನೆಲದಲ್ಲಿ ಹಾಕ್ಬೇಕಂದ್ರೆ ತೆಗ್ ಮಾಡ್ಬೇಕು, ಅದು ಬೇಗ ಕೊಳೆಯಲ್ಲ ಅಂತೇಳಿ ಹಂಗೆ ಅಲ್ಲ, ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಹೋದ ಹಾಕ್ಬಿಟ್ರೆ ಆಗೋದಿಲ್ವಾ? ಏನೋ ಬಿಟ್ಟುಬಿಡುದು ಹಂಗೆ ಹಾಕಿ ಮೂಲೆಯಲ್ಲಿ ಒಂದ್ ಕಡೆ ಹೊಲದಲ್ಲಿ. ಕರೆಕ್ಟ್ ಸರ್, ಅದು ರೈತರ ತಲೆಯಲ್ಲಿ ಬರ್ತಾ ಇಲ್ಲ ಸರ್, ಬಂದ್ರು ಕೂಡ ಅದನ್ನ ಮಾಡಕ್ ಯಾರು ಇಂಟ್ರೆಸ್ಟ್ ಪಡ್ತಾ ಇಲ್ಲ, ಯಾಕಂದ್ರ ಏನಪ್ಪ ಕೂಡ ಅಂತೇಳಿ ಎಲ್ಲಾರು ಹಂಗೆ ಸುಟ್ಟು ಬಿಡ್ತಾ ಇದ್ರ, ನಾವು ಅದೇ ರೀತಿ ಹೊಂಟು ಬಿಟ್ಟಿದೀವಿ ಸರ್. ನಮ್ಗೂ ಮಾಡ್ಬೇಕಂತ ಅನಿಸ್ತಾ ಇದೆ ಸರ್, ಆದ್ರೂ ಆಗೋದ್ ಸರ್ ಹಿಂಗೆ ಆಗಿದೆ ಸರ್. ಏನಿಲ್ಲ, ನೀವು ಸುಮ್ನೆ ಹಂಗೆ ಮೂಲೆಯಲ್ಲಿ ಒಂದ್ ಕಡೆ ಹೋದು ಅದನ್ನೆಲ್ಲ ತಗ್ಗು ಮಾಡೋದು ಬೇಡ, ಹಂಗೆ ಹಾಕಿ ಒಟ್ಟು ಬಿಡುದು, ಅದು ಮಳೆ ಬಂದ್ರು ಒಂದ್ ವರ್ಷದಲ್ಲಿ ಅಲ್ಲೇ ಕೊಳತ್ ಬಿಡ್ತದ ಟಿಕೆಟಿಗೆ. ಇಷ್ಟು ಮಾತ್ರ ಸರ್ ಕೊಳತೇವೆ ಸರ್, ಗ್ಯಾರಂಟಿ ಕೊಳತೇವೆ. ಸ್ವಲ್ಪ ತೆಗ್ದಿದ್ರೆ ಚೆನ್ನಾಗಿ ಸರ್, ತೆಗ್ದ್ರಂತೂ ಇನ್ನೂ ಚೆನ್ನಾಗಿ ಆಗ್ತದ. ಯಾಕೆ ನಮ್ಮ ರೈತರಿಗೆ ಇದು ಅರ್ಥ ಆಗ್ತಾ ಇಲ್ಲ, ಅಥವಾ ಕೂಲಿ ಆಳಿನ ಸಮಸ್ಯೆ ಅಂತಾರೋ, ಅಥವಾ ಅದೆಲ್ಲ ಎಲ್ಲಿ ಮಾಡಬಹುದು ಸರ್? ಅದನ್ನ ನಾವ್ ಹಾಕ್ತೀವಿ ಸರ್, ಮೂಲೆಯಲ್ಲಿ ಬಿಟ್ಟಿರ್ತೀವಿ, ಅದನ್ನ ಹೊರಗ ಹಾಕಕ್ಕ ಲೇಬರ್ ಸಿಗಲ್ಲ ಸರ್, ಅದು ದೊಡ್ಡ ಸಮಸ್ಯೆ. ಇನ್ನೊಂದೇನಂದ್ರೆ ಈಗ ಟೆಕ್ ಮಾಡಿ ಹಾಕಿದ್ರೆ ಅದ್ ಮೇಲಿದ್ರೆ ಹೇಳಕೋಬಹುದು ಬಿಡ್ ಸರ್, ಟೆಕ್ ಮಾಡಿ ಹಾಕಿದ್ರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹೌದು, ಇವೆಲ್ಲ ಸಮಸ್ಯೆಗೋಸ್ಕರ ಬಿಟ್ಟು ಬಂದ್ರೆ, ಆದ್ರೂ ಕೂಡ ಲೇಬರ್ ಸಿಗ್ತಾ ಇಲ್ಲ ಸರ್, ಏನಾರ ಮಾಡ್ಬೇಕಂದ್ರೆ ಲೇಬರ್ ಸಿಗ್ತಾ ಇಲ್ಲ. ಈಗ ನೋಡಿ ಇವತ್ತಿನ ದಿವಸ ಈ ಲೇಬರೇ ಬರಲ್ಲ ಸರ್, ಏನಾರ ಕೆಲಸ ಮಾಡ್ಬೇಕಂದ್ರೆ ಈ ಬಿಸಿಲಿಗೆ ಯಾರು ಬರ್ತಾರೆ ಹೇಳಿ ಸರ್? ಈಗ ಕೆಲವೊಂದ್ ಕಡೆ ರೈತರು ಹತ್ತಿ ಕಟ್ಟಿಗೆಯನ್ನ ಕಿತ್ತು ಪುಡಿ ಮಾಡುವ ಯಂತ್ರ ಬಂದವ. ಹೌದ್ ಸರ್, ಕೆಲವೊಂದ್ ಕಡೆ ಬಳಸ್ತಿದ್ದಾರೆ, ಹೇಗೆ ನೀವ್ ಏನಾದ್ರೂ ಅದ್ರ ಬಗ್ಗೆ ಅನುಭವ ಇದೆ ನಿಮ್ಗೆ? ಸರ್ ಇಲ್ಲ, ನಮ್ಮ ಏರಿಯಾದಲ್ಲಿ ಅಂತ ಇನ್ನೂ ಬಂದಿಲ್ಲ ಸರ್, ಅದು ಬಂದ್ರೆ ಚೆನ್ನಾಗಿರುತ್ತೆ ಸರ್, ಯಾಕಂದ್ರೆ ಭೂಮಿ ಬಿದ್ದು ಬಿಡುತ್ತೆ ಎಲ್ಲವಷ್ಟು ಪುಡಿ ಮಾಡಿ ಅದು ಭೂಮಿಯಲ್ಲಿ ಒಗದು ಬಿಡ್ತದ. ಹೌದ್ ಸರ್, ತೆಳಗ ಹಂಗ ಭೂಮಿಯಲ್ಲಿ ಹರಿದು ಟಿಲ್ಲರ್ ಹೊಡೆದ್ಬಿಡುದು. ಹೊಡೆದು ಬಿಟ್ರೆ ಅದು ಭೂಮಿಯಲ್ಲಿ ಕಲ್ತೋಗ್ಬಿಡುತ್ತೆ ಸರ್, ಕಳ್ತೋಗ್ಬಿಡುತ್ತೆ. ಮಳೆ ಆತಪ್ಪ ಅಂದ್ರೆ ಕೊಳತ್ ಬಿಡುತ್ತೆ ಹತ್ತಿ ಕಟ್ಟಿಗೆ. ಕೊಳ್ತೋಗುತ್ತೆ ಹತ್ತಿ ಕಟ್ಟಿಗೆ. ಕಟ್ ಮಾಡಿ ಕಿತ್ತು ಕಟ್ ಮಾಡ್ತಕ್ಕಂತ ಯಂತ್ರಗಳು ಈಗಾಗಲೇ ಇತ್ತಾಗೆಲ್ಲ ದಿನ್ನಿ ಗ್ರಾಮದಲ್ಲಿ ಗಣದಿನ್ನಿ ಕಡೆ ಎಲ್ಲ ರೈತರು ಬಳಸ್ತಾ ಇದ್ದಾರೆ, 2-3 ವರ್ಷದಿಂದ ದೊಡ್ಡ ದೊಡ್ಡ ರೈತರು ಮಾಡಿದಾರಂತಕ್ಕಂತ ವಿಚಾರ ಸರ್. ನಮ್ಮ ಏರಿಯಾದಲ್ಲಂತೂ ಇನ್ನು ಯಾರು ಯೂಸ್ ಮಾಡಿಲ್ಲ ಸರ್, ನಾವು ಗಾಡಿದೇ ಕೊಟ್ರು ಸರ್, ಅದು ಮಾಹಿತಿ ಇಲ್ಲ ಸರ್. ಆದ್ರೆ ಅಲ್ಲೆಲ್ಲಿ ಯೂಟ್ಯೂಬ್ ನಾಗ ನೋಡ್ತಿದೀವಿ, ಆದ್ರೆ ಅದನ್ನ ಯೂಸ್ ಮಾಡಿಲ್ಲ. ರೋಟೋವೇಟರ್ ಹಾಕಿ ಅದನ್ನ ಇದು ಮಾಡಬಹುದು, ಕಟ್ ಆಗತ್ತೆ ರೋಟೋವೇಟರ್ ಇದು ಮಾಡಬಹುದು ಸರ್. ಹೆವಿ ಆಗ್ತದ ಲೋಡ್? ಲೋಡ್ ಹೆವಿ ಆಗತ್ತೆ. ಹೌದು ಸರ್, ಅಂದ್ರೆ ಮೊದಲೇ ಉರುವಲ್ ಆಗಿ ಯಾರು ಬಳಸೋದಿಲ್ಲ ಹತ್ತಿ ಕಟ್ಟಿಗೆ ಅನ್ನೋದನ್ನ ಸರ್. ಅದನ್ನ ಮಾಡಕ್ ಹೊಲ್ರು ಸರ್, ಕಟ್ಟಿಗೆ ಹೋಗಕ್ಕೆ ಹೊಲ್ರು. ಈಗೆಲ್ಲ ಗ್ಯಾಸ್ ಬಂದಿದೆ, ಯಾರು ಹೋಯ್ತಾರಿ ಎಲ್ಲೋ ಒಬ್ರು. ಏನೆಲ್ಲ ಭೂಮಿ ಗಳೆ ಹೊಡಿಸ್ಬಿಟ್ರಿ ಮತ್ತೆ ಟಿಲ್ಲರ್? ಎಲ್ಲ ಆಗಿದೆ ಸರ್, ಮಡಿಕೆ ಹೊಡೆದು ಸರ್ ಎಲ್ಲ ಹೊಲ್ಗಳು. ನೀರಾವರಿ ಹತ್ತಿ ತಕ್ಕೊಂಡ್ಮೇಲೆ ಮತ್ತೇನ್ ಭತ್ತ ಹಾಕಿದ್ರ ತಾವು ಎರಡನೇ ಬೆಳೆ? ಹೌದು ಸರ್, ಅದು ಸ್ವಲ್ಪ ಮುಂಚೆನೆ ಮೊದ್ಲು ಹಾಕಿದ್ವಿ ಸರ್, ಹಂಗಾಗಿ ತಿರುಗಿ ತೆಗೆದ ಕೇಸಿ ಹತ್ತೆ ಇದು ಭತ್ತ ಹಾಕಿದ್ವಿ ಸರ್. ಭತ್ತ ಈಗ ಒಂದು ಹತ್ತಿ ಕಟ್ಟಿಗೆ ತೆಗೆದು ಯಾವ ತಿಂಗಳಲ್ಲಿ ಭತ್ತ ನಾಟಿ ಮಾಡಿದ್ರೆ ನೀವು? ನಮ್ಗೆ ಗ್ಯಾಸ್ ಇಲ್ಲ ಸರ್, ಮಂತ್ ಅಂತೇಳಿ ಹಾಕಿದ್ವಿ ಸರ್, ಅದು ಈಗ ಕಟಿಂಗ್ ಆಗಿದೆ ಸರ್. ಅಂದ್ರೆ ಹೇಗ್ ಬಂತು ಹತ್ತಿ ಆದ್ಮೇಲೆ ಭತ್ತ? ಎರಡನೇ ಬೆಳೆ ತಗೋಬೇಕಂತೇ? ಹೌದೌದು ಸರ್, ಒಂದೇ ಸರಿ ಹಚ್ಚಿ ಬಿಡಿಸಿ ಕ್ಲೀನ್ ಮಾಡಿ ಭತ್ತ ಹಾಕಿದ್ವಿ ಸರ್. ಹೇಗೆ ಪಂಪನಗೌಡ್ರೆ ಬೇಸಿಗೆಯಲ್ಲಿ ಈಗೆಲ್ಲ ನೋಡ್ರಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹೇಗೆ ವ್ಯವಸ್ಥೆ ಮಾಡ್ಕೋತಾ ಇದ್ದೀರಿ ಕೆಲಸ ಮಾಡೋದು? ಭೂಮಿಯಲ್ಲಿ ಬಹಳ ಕಷ್ಟ ಅಂತಂತಾರೆ ರೈತರು ಬೇಸಿಗೆ ಒಳಗ. ಎಷ್ಟೇ ಕಷ್ಟ ಇದ್ರು ನಾವು ಈಗ ಮಾಡ್ಲಿಲ್ಲ ಅಂದ್ರೆ ಮುಂದೆ ಕಷ್ಟ ಆಗತ್ತಲ್ರಿ. ಈಗ ಮಳೆ ಬಂದ ಕೂಡಲೇ ನಾವು ಮತ್ತೆ ಬೀಜ ಸ್ಟಾರ್ಟ್ ಮಾಡ್ಬೇಕು, ಹಂಗಾಗಿ ಈಗನೇ ನಾವು ಉಳುಮೆ ಮಾಡಿ ಎಲ್ಲ ತಯಾರು ಮಾಡ್ತೇವೆ ಸರ್. ಎಲ್ಲೆಲ್ಲಿ ಕಸ ಕಡ್ಡಿ ಇರುತ್ತೆ ಬದು ಬದು ಎಲ್ಲ ಕಟ್ ಮಾಡ್ತೇವೆ ಸರ್. ಆತರ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನಾವು ಜೋಳ ಕೋಲೆ ಇರ್ತಾವ ಅವು ಆರಿಸ್ಬೇಕಾಗತ್ರಿ. ಹೌದು ಸರ್. ಇನ್ನೊಂದು ನಾನು ಕೂಡ ಸ್ವಲ್ಪ ಯೋಚನೆ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಇದು ಮಾಡಿದ್ದೀನಿ ಸರ್. ಏನು? ಎರೆಹುಳು ತೊಟ್ಟಿ ಮಾಡ್ಬೇಕಂತೇಳಿ. ಅದರಲ್ಲಿ ಕೂಡ ಮೊನ್ನೆ ಮೀಟಿಂಗ್ ಕರೆದ್ರು ಹೋಗಿದ್ದೆ ಸರ್. ಅದು 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದ್ರಿ ಮಾಡ್ರಿ ಅಂತ ಹೇಳಿದಾರೆ, ಇನ್ನು ಚಾಲೂ ಮಾಡಿಲ್ಲ ಸರ್ ನಾನು. ಈಗ ಮುಂಚೆ ಎರೆಹುಳು ಗೊಬ್ಬರ ತೊಟ್ಟಿ ತಾವ್ ಮಾಡ್ಕೊಂಡಿಲ್ಲ? ಇಲ್ಲ ಸರ್, ಇದುವರೆಗೂ ಮಾಡಿಲ್ಲ ಸರ್. ಮಾಡ್ಕೊಳ್ಳಿ, ಸಾಕಷ್ಟು ಇಂತವೆಲ್ಲ ಕಸ ಕಡ್ಡಿ ಎಲ್ಲ ಉಪಯೋಗ ಮಾಡ್ಕೊಂಡು ಸಗಣಿಯಿಂದ ಒಳ್ಳೆ ಗೊಬ್ಬರ ತಯಾರು ಮಾಡ್ಕೋಬಹುದು. ಅದೇ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸರ್. ಹಾಕಿದ್ದೆ ಸರ್, ನಮ್ದು ಸಕ್ಸಸ್ ಆಗಿದೆ. 1 ಲಕ್ಷ ರೂಪಾಯಿ ಅಂದ್ರೆ ಅದು ಮಾಡ್ಬೇಕು ಸರ್. ಮಾಡ್ಕೊಳ್ಳಿ, ಆಮೇಲೆ ಎರೆ ಗೊಬ್ಬರ ಬಳಕೆನೂ ಮಾರಾಟನು ಮಾಡಬಹುದು ಹೆಚ್ಚಿಗೆ ಅಂತಾವು. ಹ್ಮ್, ಮಾರಾಟ ಮಾಡಬಹುದು ಸರ್. ಅದ್ರಲ್ಲಿ ನಮ್ದು 30% ಶೇರ್ ಇರುತ್ತೆ. ಅವರು 70% ಕೊಡ್ತಾರೆ ಸರ್. ಅಂದ್ರೆ ಇದು ನಾವು ಸಣ್ಣದಲ್ರಿ, ಈಗ ಅದ್ರಾಗ 5 ಲಕ್ಷ 7 ಲಕ್ಷ 10 ಲಕ್ಷ ಇದ್ದೀರಿ. ಈಗ ನಮ್ದಂದ್ರೆ ಇದೊಂದೇ ಸಿಂಪಲ್ ಇದೆ. ನಿಮ್ಮ ಮನೆ ನಿಮ್ಮ ಹೊಲಗಳಿಗೆಲ್ಲ ಹಾಕೊಳ್ಳಿಕ್ಕೆ ಸಾಕಷ್ಟು ಆಗತ್ತೆ. ಸಾಕಷ್ಟು ಆಗ್ಬಹುದು ಸರ್. ಸಾಕಷ್ಟು ಆಗತ್ತೆ. ಸಗಣಿನೂ ಬೇಕಾಗತ್ತೆ ಮನೆಯಲ್ಲಿ. ದನಗಳ ಸಾಕಾಣಿಕೆ ಇದೆಯಾ ಸರ್? ಇದೆ ಸರ್, 4 ಎಮ್ಮೆ ಇದೆ ಸರ್. ಎಮ್ಮಿದಾವೆ? ಹ್ಮ್ ಸರ್. ಹ್ಮ್, ಎಮ್ಮಿ ನೀರಿನ ಅನುಕೂಲತೆ ಬೇಕು, ಸ್ವಲ್ಪ ಜಾಗ ನೆರಳಿರ್ಬೇಕು ಸ್ವಲ್ಪ ಮಾಡ್ಲಿಕ್ಕೆ. ಅದಕ್ಕ ಸರ್ ನೀರು ಇದೆ, ಜಾಗ ನೆರಳು ಮಾಡ್ತಾ ಇದೆ ಸರ್, ಶೆಡ್ ಹಾಕ್ಬೇಕು ಸರ್. ಹ್ಮ್ ಸರ್, ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ. ಮತ್ತೆ ಜೊತೆಗೆ ಮುಂದೆ ಏನೇನು ಯೋಜನೆ ಸಿದ್ಧಪಡಿಸ್ಬೇಕು, ಏನೇನು ಬೆಳೆಗಳನ್ನ ಮಾಡ್ಕೋಬೇಕು ಮುಂದೆ? ಅದರಿಂದ ಎರೆಜಲ ಒಂದ್ ಸ್ವಲ್ಪ ಮಾಡ್ಬೇಕಂತಾರ್ರಿ. ಹ್ಮ್ ಹೌದು. ಹ್ಮ್, ಅದೊಂದು ಮಾಡ್ಕೊಂಡು ಅದು ಮಾಡ್ಕೋಬೇಕಂತ ಈ ವರ್ಷ ಐತೆ ಪ್ಲಾನ್. ಹ್ಮ್, ಇನ್ನು ಒಂದ್ ತಿಂಗಳಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಒಟ್ಟಾರೆ ಪಂಪನಗೌಡರು ಎಷ್ಟು ಭೂಮಿ ನಿಮ್ದು ಟೋಟಲ್ ಆಗಿ? ಸರ್ ನಮ್ದು 15 ಎಕರೆ ಸರ್. ಅಣ್ಣವ್ರದ್ದು ಸೇರಿ ನಾನು 30 ಎಕರೆ ಮಾಡ್ತಾ ಇದ್ದೀನಿ ಸರ್. 30 ಎಕರೆ ಮಾಡ್ತಾ ಇದ್ದೀರಿ? ಹೇಗೆ, ಎತ್ತುಗಳದಾವ, ಟ್ರ್ಯಾಕ್ಟರ್ ಅದಾವ, ಹೇಗ್ ಮಾಡ್ತೀರಿ ಸರ್? ಎತ್ತುಗಳು ಮೇಂಟೈನ್ ಮಾಡೋದ್ ಆಗ್ಲಾರ್ದ ಬಿಟ್ಬಿಟ್ಟಿವಿ ಸರ್, ತಂದು ಕೊಟ್ಬಿಟ್ಟಿವಿ. ಹ್ಮ್, ಏನಿದ್ರು ಟ್ರ್ಯಾಕ್ಟರ್ ಕೊಡಗಳನ್ನು ಮಾಡ್ತಾ ಇದೀವಿ ಸರ್. ಟ್ರ್ಯಾಕ್ಟರ್ ಏನ್ ಬಾಡಿಗೆನ ಸ್ವಂತ ಇಟ್ಕೊಂಡಿರ ಸರ್? ಸ್ವಂತ ಇಟ್ಕೊಂಡಿದ್ವಿ. ಅಕ್ಕಿ ಹೊಲ ಗೋಡೆ ಕೂಡ ಅದೊಂದ್ ಸಣ್ಣ ಮಿಷನ್ ಕೂಡ ಇಟ್ಕೊಂಡಿದ್ವಿ. ಹಂಗಾಗಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಟ್ರ್ಯಾಕ್ಟರ್ ಎಷ್ಟು ಹಾರ್ಸ್ ಪವರ್ ಟ್ರ್ಯಾಕ್ಟರ್, ಹೇಗೆ ಕೆಲಸ, ಏನೇನ್ ಕೆಲಸ ಮಾಡಿಸ್ತಾರ ಅದರಿಂದ ಸರ್? ನಮ್ದು 50 HP ಟ್ರ್ಯಾಕ್ಟರ್ ಸರ್. ಎಷ್ಟು ವರ್ಷ ತಗೊಂಡು? ತಗೊಂಡ 7 ವರ್ಷ 6ನೇ ವರ್ಷ ರನ್ನಿಂಗ್ ಸರ್. ಎಷ್ಟು ಬಿತ್ತವಾಗೆಲ್ಲ ಸರ್? ಅದು 8 ಲಕ್ಷ ಬಿದ್ದಿದ್ ಸರ್ ಅವ್ರು. ಹ್ಮ್, ಹೇಗೆ ಟ್ರ್ಯಾಕ್ಟರ್ಗಳಿಗೆ ಸ್ವಸ್ತಾಗಿದಾವ, ತುಟ್ಟಿಯಾಗಿದಾವ ಈಗೆಲ್ಲ? ಬಹಳ ಕಾಸ್ಟ್ಲಿ ಇದಾವ ಸರ್ ಪ್ರತಿಯೊಂದು. 50 HP 50 HP 10 ಲಕ್ಷ ಆಗಿರ್ಬೇಕು ಈಗ. ಈಗ 4 ಲಕ್ಷ ರೂಪಾಯಿ ತನ ಆಗಿದೆ ಸರ್. ಹೇಗೆ ಟ್ರ್ಯಾಕ್ಟರ್ ಚೆನ್ನಾಗಿ ದುಡಿತಾ ಇದೆ, ಪರ್ಫಾರ್ಮೆನ್ಸ್ ನಿಮ್ಗೆ ಅನುಕೂಲ ಆಗಿದೆ ಟ್ರ್ಯಾಕ್ಟರ್? ನಮ್ದು ಮನೆಯದು ಪಕ್ಕದಲ್ಲಿ, ಅವರ್ ಇದ್ರೆ ಹೊಡಿತೀವಿ ಸರ್. ಬಾರಿ ಹೊಡಿತೀರಿ? ಹ್ಮ್ ಹೊಡಿತೀವಿ ಸರ್. ಈ ನೋಡಿ ನಿಮ್ದು ನಿಮ್ಮಷ್ಟು ಹೊಲ ಒಂದ್ ವರ್ಷ ಎಲ್ಲ ಬರೀ ಟ್ರ್ಯಾಕ್ಟರ್ ಬಾಡಿಗೆ ಹೆಚ್ಚು ಮಾಡಿಸ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚು ಬರ್ತದೆ ಸರ್? ಕಂಡಂಗ್ ಖರ್ಚು ಆಗತ್ತೆ. ಬಾಡಿಗೆ ಹೆಚ್ಚಿಬಿಟ್ರೆ ಎಕರೆ ಟಿಲ್ಲರ್ ಮಾಡಿ ಟಿಲ್ಲರ್ ಮಾಡಿಸಿ ಕುಂಟಿ ಹೊಡಿಸ್ಬೇಕಂತಂದ್ರೆ ಎಷ್ಟಾಗತ್ತೆ ಖರ್ಚು ಸರ್? ಎಕರೆ ಟಿಲ್ಲರ್ ಕುಂಟೆ ಎಲ್ಲ ಮಾಡತ್ತಿಗೆ ಒಂದ್ 3000 ರೂಪಾಯಿ ಖರ್ಚು ಬರುತ್ತೆ ನೋಡೈತ್ರಿ. ಎಕರೆ 2.5 ರಿಂದ 3000 ರೂಪಾಯಿ ಬರ್ತದೆ ನೋಡ್ರಿ ಈ ರೇಟಿಗೆ ಸರ್, ಈಗಿನ ರೇಟ್. ಈಗಿನ ರೇಟಿಗೆ? ಹ್ಮ್ ಸರ್. ನಿಮ್ದು 30 ಎಕರೆ ಅಂದ್ರೆ ನೋಡ್ರಿ ಎಲ್ಲ 1 ಲಕ್ಷ ರೂಪಾಯಿ ಆಯ್ತು. ಹ್ಮ್ ಸರ್. ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಆಯ್ತು ಸರ್. ಬರೀ ಇದು ಕುಂಟಿ ಹೊಡಲಿಕ್ಕೆ, ಗಳೆ ಹೊಡಲಿಕ್ಕೆ? ಹ್ಮ್ ಸರ್. ಹ್ಮ್, ಮತ್ ಬಿತ್ತೋದು ಮತ್ತೆ ಬೇರೆ ಅದು ಬೇರೆ ಬರ್ತವೆ? ಅದು ಬೇರೆ ಬರುತ್ತೆ. ಅದರಲ್ಲಿ ಕೆಲಸ ನಾವು ವ್ಯಾಪಾರ ಮಾಡ್ತೀವಿ, ಅದಕ್ಕೂ ಜಾಸ್ತಿ ಆಗ್ಬೋದು ಸರ್. 3-3.5 ಸಾವಿರ 4 ಸಾವಿರ ತನ ಆಗ್ಬೋದ್ರೆ. ಸಿಂಪಲ್ ಆಗಿ ನಾವು ಮಾಡ್ತೀವಿ ಅಂದ್ರೆ 2 ಸಾವಿರ ರೂಪಾಯಿ. ಅದ್ರಿಂದ ಟ್ರ್ಯಾಕ್ಟರ್ ಬಹಳ ಅನುಕೂಲ ಇದೆ, ಎಲ್ಲಾ ಕೆಲಸ ಮಾಡ್ಕೋಬಹುದು. ಅದನ್ನ ಸರಿಯಾಗಿ ಬಳಸ್ತಕ್ಕಂತದೊಂದು ನಾವು ಸ್ಕಿಲ್ ಅನ್ನ ಮಾಡ್ಕೋಬೇಕು ರೈತರು. ಹೌದು ಸರ್. ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕಂತ ಒಂದ್ ಸ್ವಲ್ಪ ಐಡಿಯಾ ಇರ್ಬೇಕು. ಐಡಿಯಾ ಇರ್ಬೇಕು. ಹೌದು ಸರ್. ಹೇಗೆ ಟ್ರ್ಯಾಕ್ಟರ್ ಸಣ್ಣ ಪುಟ್ಟ ರಿಪೇರಿ ಬಂದ್ರೆ ನೀವೇ ಏನಾರ ಮಾಡ್ಕೋತೀರಾ ಅದಕ್ಕೆ ಏನಾರು? ಮಾಮೂಲಿ ಸಣ್ಣ ರಿಪೇರಿ ಇದ್ರೆ ಮಾಡ್ತೀವಿ ಸರ್. ಇಲ್ಲಿ ತಂದು ಪಕ್ಕದಲ್ಲೇ ಅಲ್ಲ ಸರ್ ಮಾನಿ, ಅವ್ರ ಕಂಡಕ್ಕೆ ಹೇಳಿದ್ರು ಕೂಡ ಬಂದ್ ಮಾಡಿರ್ತಾರ ಸರ್. ಹೇಗೆ ಟ್ರ್ಯಾಕ್ಟರ್ ನ ತಾವು ಬ್ಯಾಂಕ್ ಲೋನ್ ಮಾಡ್ತಂದ್ರೆ ಅಥವಾ ಸ್ವಂತ ದುಡ್ಡು ಹಾಕೊಂತಂದ್ರೆ? ಸರ್ ನಾವು ಬ್ಯಾಂಕ್ ಲೋನ್ ಏನ್ ಮಾಡಿಲ್ಲ ಸರ್, ಸ್ವಂತ ದುಡ್ಡು ಹಾಕಿ ತಗೊಂಡಿದ್ದೀವಿ ಸರ್. ಅಂದ್ರೆ ನಾವು ಮೊದ್ಲು ಸಣ್ಣದು ಮಾಡಿದ್ದೆ, VST ಪವರ್ ಟಿಲ್ಲರ್ ಮಾಡಿದ್ದೆ, ನಂತರ ಪವರ್ ವೀಲರ್ ಅದು 4-wheel ಡ್ರೈವ್ ಮಾಡಿದ್ದೆ ಸರ್ VST ದು. ನೆಕ್ಸ್ಟ್ ಇದು 241 ಅಂತೇಳಿ ಪರ್ಮಿಷನ್ ಕಂಪ್ನಿ ತಗೊಂಡಿದ್ದೀವಿ ಸರ್. ಪರ್ಮಿಷನ್? ಸರ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ವಿ ಸರ್. ಹೌದ್ ಸರ್. ಇಲ್ಲ ಅಂದ್ರೆ ಆಗಲ್ಲ ಸರ್, ಬರೀ ಈಗ ನಾವು ಲೋನ್ ಮಾಡ್ಕೊಂತ ಹೋದ್ರೆ ಅದು ಬಡ್ಡಿ ಕಟ್ಟಕ್ ಆಗಲ್ಲ. ಬಡ್ಡಿ ಕಟ್ಟಲ್ಲ, ಮುಂದೆ ಟ್ರ್ಯಾಕ್ಟರ್ ಹೋಗ್ಬಿಡ್ತದೆ ಬ್ಯಾಂಕ್. ನಾವು ಟ್ರ್ಯಾಕ್ಟರ್ ತಗೊಂಡ್ ಹೋಗ್ಬಿಡ್ತಾರೆ, ಅವ್ರೆ ಸೀಸ್ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ದುಡಿಬೇಕು ನಾವು. ಹೌದು, ಹಂಗಾಗ್ಬಿಡ್ತಾರೆ. ನಮ್ ಕೈಯ ಕಾಸು ಇದ್ರೆ ನಾವ್ ಏನಾದ್ರು ಮಾಡ್ಬೋದು ಸರ್, ಇಲ್ಲ ಅಂದ್ರೆ ಆಗಲ್ಲ ಸರ್ ಈ ಕಾಲದಲ್ಲಿ. ಈಗ ನಿಮ್ ಕಡೆ ಟ್ರ್ಯಾಕ್ಟರ್ ಬಾಡಿಗೆ ಅದು ಹೇಗೆ ಇದೆ, 1 ಎಕರೆಗೆ ಎಷ್ಟು ತಗೋತಾರ ಬಾಡಿಗೆ? ಸರ್ ನಮ್ಮಲ್ಲಿ ಎಕರೆಗೆ ಅಂದ್ರೆ ಗಂಟೆ ಲೆಕ್ಕ ಓದ್ತಿದಾರೆ ಸರ್, 7 ರೂಪಾಯಿ. ಈಗ ಟಿಲ್ಲರ್ 2ರ ನೇಗ್ಲ 4ರ ನೇಗ್ಲ ಅಂತ ಬೇರೆ ಬೇರೆ ಟೈಪ್ ಇರ್ತಾವ ನೇಗ್ಲಗಳು. ಹೌದ್ ಸರ್. ನಮ್ಮಲ್ಲಿ ಅದು ಎಲ್ಲ ಬಂದು 7 ರೂಪಾಯಿ ಮಾಡ್ತಿದಾರೆ ಸರ್ ತಾಸಿಗೆ. ತಾಸಿಗೆ ಸರ್ ಎಲ್ಲ ಡೀಸೆಲ್ ಕಾಸ್ಟ್ ಜಾಸ್ತಿ ಆಗಿದೆ, ಮತ್ತೆ ಟೈರ್ ಕಾಸ್ಟ್ ಜಾಸ್ತಿ ಆಗಿದೆ ಸರ್. ಒಂದ್ ಟೈರ್ ತಗೋಬೇಕಾದ್ರೆ 45,000-50,000 ರೂಪಾಯಿ ಇರುತ್ತೆ ಸರ್ ಟೈರ್ ಸರ್ ಜೋಡಿ. ಏನು ಟ್ರ್ಯಾಕ್ಟರ್ ಬಹಳಷ್ಟು ಮೇಂಟೆನೆನ್ಸ್ ಬಹಳ ಬರ್ತದ ಏನದ ಖರ್ಚು? ಮೇಂಟೆನೆನ್ಸ್ ಏನಿಲ್ಲ ಸರ್, ಈಗ ಟೈರು ಮತ್ತೆ ಆಯಿಲ್ ಚೇಂಜ್ ಇವೆಲ್ಲ ಇರ್ತಾವ ಸರ್ ಮಾಮೂಲಿ ಗಾಡಿ ಅಂದ್ಮೇಲೆ. ಹ್ಮ್ ಸರ್, ಖರ್ಚು ಜಾಸ್ತಿ ಇದ್ದೇ ಇರುತ್ತೆ ಸರ್ ಟ್ರ್ಯಾಕ್ಟರ್, ಮತ್ತೆ ಅದ್ರ ತಕ್ಕಂತೆ ಉಳುಮೆ ಮಾಡ್ತೀವಲ್ಲ ಸರ್. ಹೌದೌದು. ನಿಮ್ದು ನಿಮ್ದೇ ಮನೇದು 1-1.5 ಲಕ್ಷ ತನ ಉಳಿಸ್ತಾರೆ ಟ್ರ್ಯಾಕ್ಟರ್ ನಿಮ್ದು? ಒಂದ್ ಲಕ್ಷ ತನ ಆಗ್ಬೋದು. ನಿಮ್ಗೆ ಬಿತ್ತುದು, ಎಣ್ಣೆ ಹೊಡೆದಿರ್ಬೋದು, ಗಳೆ ಮಾಡೋದು, ಏನಾದ್ ಸಾಮಾನ್ ತರೋದು, ಹತ್ತಿ ಕಟ್ಟಿಗೆ ತರೋದು, ಮೇವು ತರೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೇವೆ. ಪ್ರತಿಯೊಂದಕ್ಕೂ ಉಪಯೋಗ ಮಾಡ್ಕೊಳ್ಳೋದ್ರಿಂದ 1-1.5 ಲಕ್ಷ ರೂಪಾಯಿ ನಿಮ್ಗೆ ಉಳಿತಾಯ ಆಗುತ್ತೆ ಸರ್. ಮತ್ತೆ ಬಾಡಿಗೆ 1-5 ಸಾವಿರ ಮಾಡ್ತೀರಾ ವರ್ಷ? ಬಾಡಿಗೆ ಒಂದರ ತನ ಮಾಡಿ ಬಿಡು ಸರ್. ಒಂದರ ತನ ಅಂದ್ರೆ ಮತ್ತೆ ಆಯ್ತಾ ನಿಮ್ದು ಒಂದ್ ನಾಲ್ಕು ವರ್ಷ ನಿಮ್ ಟ್ರ್ಯಾಕ್ಟರ್ ಗಂಟ್ ಬಂದ್ ಹೋಗ್ಬಿಡುದು. ಹ್ಮ್ ಸರ್, ಹ್ಮ್ ಸರ್. ಹ್ಮ್ ಆತರ ಅಂದ್ರೆ ಅದನ್ನ ಚೆನ್ನಾಗಿ ದುಡಿಸಿಕೊಳ್ಳೋ ಟ್ರ್ಯಾಕ್ಟರ್ ನ. ಹ್ಮ್ ಸರ್, ಇದ್ದಾಗ ಯೂಸ್ ಮಾಡ್ತಿವಿ ಸರ್. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ, ಟ್ರ್ಯಾಕ್ಟರ್ ನ ಯೂಸ್ವಲಿ ಯಾವ ಕೆಲ್ಸಕ್ಕೆ ಚೆನ್ನಾಗಿ ಬಳಸೋಕ್ ಅದಕ್ಕೆ ಬಳಸೋದ್ ಬಿಟ್ಟು ಬೇರೆ ಕೆಲ್ಸಕ್ಕೆ ಮಣ್ಣಿನ ತುಂಬಿಕೊಂಡು ಹೋಗ್ಲಿಕ್ಕೆ ಅಥವಾ ಬೇರೆ ರೋಡ್ ಮೇಲೆ ನಡೆಸೋ ಕೆಲಸ ಬಾಳ ಮಾಡ್ಬಿಡ್ತಾರೆ ರೋಡ್ ಅಲ್ಲಿ. ಸರ್, ಅದ್ ನಾಟ್ ನೆಸೆಸರ್ ಸರ್. ಎಲ್ಲೋ ರೈತರು ಪಕ್ಕದಲ್ಲಿ ಒಳಗ್ ಜಮೀನಿಂದ ಊರಗಳಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದ್ ಟೈಮ್ ಯೂಸ್ ಮಾಡ್ಬೋದು ಸರ್, ಇಲ್ಲ ಅಂತಲ್ಲ. ಅದ್ ಬೇರೆ ಊರ್ಲಿಂದ ದೂರ್ಲಿಂದ ತರ್ಬೇಕಂದ್ರೆ ಟ್ರ್ಯಾಕ್ಟರ್ಂದ ಆಗಲ್ಲ ಸರ್, ಕಷ್ಟ ಆಗಲ್ಲ. ಈಗ ನೋಡ್ರಿ ಲಗ್ನ ಪಗ್ನಕ್ಕೆ ಹೋಯ್ತಾರ್ರೀ, ಈಗೆಲ್ಲ ತೆಕ್ಕೊಂಡ್ಬಿಡ್ಬೇಕ್ರ ಅವೆಲ್ಲ ಆಗಲ್ಲ ಅಂತ ಸರ್.